ಇದು ಆಕಾಶವಾಣಿ ಕರ್ನಾಟಕ, ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಎಲ್ಲಾ ರೈತ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ತಯಾರಿಕೆ ಕುರಿತು ಡಾಕ್ಟರ್ ಎಂಬಿ ಪಾಟೀಲ್ ಮತ್ತು ಪಿಆರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ರೈತ ಮಿತ್ರರೇ, ಇದೀಗ ಕೇಳಿ ಮುಂಗಾರು ತಯಾರಿಕೆ ಕುರಿತು ಡಾಕ್ಟರ್ ಎಂಬಿ ಪಾಟೀಲ್ ಮತ್ತು ಪಿಆರ್ ಬದರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಮುಂಗಾರು ಬರ್ತಾ ಇದೆ. ಈ ಮುಂಗಾರಿಗೆ ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋ ವಿಷಯದ ಬಗ್ಗೆ ಇವತ್ತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾಕ್ಟರ್ ಎಂಬಿ ಪಾಟೀಲ್ ಅವರು ಹಾಗೂ ಕೀಟಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಬದರಿ ಪ್ರಸಾದ್ ಅವರು ತಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ನಾನು ಈಗಾಗಲೇ ಹೇಳಿದ ಹಾಗೆ ಮುಂಗಾರು ಶುರುವಾಗಿದೆ. ರೈತರು ಯಾವ್ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಬೇಕು? ಮುಖ್ಯವಾಗಿ ಈ ಜಾಗ ನೀರಾವರಿಯೂ ಕೂಡ ಇದೆ, ಒಣ ಬೇಸಾಯನೂ ಕೂಡ ಇದೆ. ಯಾವ್ಯಾವ ಭಾಗದಲ್ಲಿ ರೈತರು ಏನೇನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತೀರಾ? ಈಗ ನಮ್ಮ ಕೊಪ್ಪಳ ಜಿಲ್ಲೆ ಅಂತ ನಾವು ತಗೊಂಡ್ರೆ ಇಲ್ಲಿ 64% ಒಣ ಬೇಸಾಯ, 32-33% ನೀರಾವರಿ ಇರೋದು. ಅದು ಹೆಚ್ಚಾಗಿ ನೀರಾವರಿ ಅಂದರೆ ನಮ್ಮ ತುಂಗಭದ್ರ ಡ್ಯಾಮಿನಿಂದ ಬರ್ತಕ್ಕಂಥ ನೀರಿನ ಮೇಲೇ ಜಾಸ್ತಿ ಅವಲಂಬನೆ ಇರೋದು. ಅಲ್ಲೆಲ್ಲಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಬೋರ್ ಹಾಕ್ಸ್ಕೊಂಡಿದ್ದಾರೆ. ಕೆಲವೊಂದು ಇತ್ತೀಚೆಗೆ ಕೃಷಿ ಇಲಾಖೆ ಕೊಟ್ಟಂಥ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಅದರ ನೀರಿಂದ ಉಪಯೋಗ ಮಾಡ್ಕೊತಿದ್ದಾರೆ. ಆಮೇಲೆ ಕೆಲವೊಂದು ನೈಸರ್ಗಿಕವಾಗಿ ಸಿಕ್ಕಂಥ ನೀರು, ಕೆರೆಗಳಿಂದ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಇನ್ನೂ ಕೆಲವೊಂದು ಜನ ಸ್ವಲ್ಪ ಮುಂದೆ ಹೋಗಿ ಎಲ್ಲೆಲ್ಲಿ ನದಿಗಳ ಪಾತ್ರದಲ್ಲಿದ್ದಾರೋ ಅವರು ಸ್ವಲ್ಪ ನದಿಗೇನೆ ಸೀದಾ ಪೈಪ್ಗಳನ್ನು ಹಾಕಿ ನೀರು ತಗೊಂಡು ಅದನ್ನು ನೀರಾವರಿ ಮಾಡುವಂಥವರಿದ್ದಾರೆ. ಆದ್ರೂ ಎಷ್ಟೇ ನೀರಾವರಿ ನೀರಿನ ಅನುಕೂಲತೆ ಇದ್ದರೂ ಕೂಡ ಸ್ವಲ್ಪ ಮಳೆಯದು ಬಹಳ ಮುಖ್ಯವಾದಂಥ ಅಂಶ ಇಲ್ಲಿ. ಆದ್ದರಿಂದ ನಮ್ಮ ರೈತರು ಆದಷ್ಟು ನೀರಿನ ಅನುಕೂಲ ಇದ್ದರೂ ಕೂಡ ಅವರು ಬಿದ್ದಂಥ ಮಳೆಯನ್ನು ಸರಿಯಾಗಿ ಉಪಯೋಗ ಮಾಡತಕ್ಕಂಥ ಒಂದು ನಿಟ್ಟಿನೊಳಗೆ ಭಾಳ ವಿಚಾರ ಮಾಡಬೇಕು ಈ ವರ್ಷ ಅವರು. ಯಾಕಂದ್ರೆ ಹೋದ ವರ್ಷದ ಆಲ್ರೆಡಿ ಅವರು ಬರಗಾಲದ್ದು ಒಂದು ದುಷ್ಪರಿಸ್ಥಿತಿಯನ್ನು ನೋಡಿದ್ದಾರೆ. ಅದರ ಪ್ರಕಾರ ನಮ್ಮ ರೈತರು ಹೋದ ವರ್ಷ ನಾನು ಏನು ಮಾಡಲಿಲ್ಲ ಅನ್ನೋದನ್ನು ತಿಳ್ಕೊಂಡು ನನ್ನ ಭೂಮಿಗೆ ನಾನು ಏನು ಮಾಡಬೇಕಾಗಿತ್ತು, ಬಿದ್ದ ನೀರನ್ನು ಹಿಡ್ಕೊಳ್ಳಿಕ್ಕೆ ಏನು ಮಾಡಬೇಕಾಗಿತ್ತು, ಆಮೇಲೆ ಯಾವ ಬೆಳೆಯನ್ನು ನಾನು ಆಯ್ಕೆ ಮಾಡಬೇಕಾಗಿತ್ತು, ಆಮೇಲೆ ಯಾವ ರೀತಿ ಬಿತ್ತನೆ ಮಾಡಬೇಕಾಗಿತ್ತು, ಏನು ಕೀಟ ರೋಗಗಳಿದ್ದವು ನೀರಿಂದು ನೀರಾವರಿ ಪ್ರಕಾರ ಅಥವಾ ಮಳೆ ಪ್ರಕಾರ, ಆಮೇಲೆ ಯಾವ ರೀತಿ ಗೊಬ್ಬರದ ಲಭ್ಯತೆ ಇತ್ತು, ನಾನು ಹೆಂಗೆ ಉಪಯೋಗ ಮಾಡಿದೆ, ಕೆಲವೊಂದು ಅಂಶಗಳನ್ನು ಇನ್ನೂ ಟೈಮ್ ಮಿಂಚಿಲ್ಲ ನಮಗೆ. ಈಗ ಮೊನ್ನೆ ರೋಹಿಣಿ ನಕ್ಷತ್ರ ಎಂಟರ್ ಆಗ್ಯದ. ಅವಾಗ ರೈತರು ಒಂದು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡಿ ಕೆಲವೊಂದು ಬೆಳೆಗಳನ್ನು ಹಾಕಬೇಕೋ ಬೇಡವೋ, ಅದು ಕೀಟಗಳ ಹಾವಳಿ ಇದೆಯಾ, ರೋಗಗಳ ಹಾವಳಿ ಇದೆಯಾ, ಅಥವಾ ಬಿತ್ತಿದ್ದು ಸರಿಯಾಗಿ ಬರ್ತಾ ಇಲ್ವಾ, ಮಾರ್ಕೆಟ್ ಇತ್ತ ಇಲ್ವಾ, ಇಂಥ ವಿಷಯಗಳಿಗೆ ಜಾಸ್ತಿ ಒತ್ತು ಕೊಡೋದು ಒಳ್ಳೇದಂತ ನನಗೆ ಅನಿಸುತ್ತೆ. ನಿಮ್ಮ ಅನುಭವದಲ್ಲಿ ಕಳೆದ ವರ್ಷ ಏನೇನೆಲ್ಲ ಸಮಸ್ಯೆಗಳನ್ನು ರೈತರು ಎದುರಿಸಿದ್ರು? ಮುಖ್ಯವಾಗಿ ನಾವೇನು ಕ್ರಿಟಿಕಲ್ ಸ್ಟೇಜಸ್ ಅಂತ ಏನು ಹೇಳ್ತೀವಿ, ಬಿತ್ತಿದ ಮೇಲೆ ಆ ಒಂದು ಸ್ಟೇಜಲ್ಲಿ ನೀರು ಸಿಗಲಿಲ್ಲ ಬೆಳೆಗೆ. ನೀರಾವರಿ ಅನುಕೂಲ ಇದ್ದಿದ್ದ ಹೇಳಿದ್ರೆ ಬಹಳ ಕಡಿಮೆ ಇದೆ ನೀರಾವರಿ, ಬಟ್ ಮಳೆಯದ ಮೇಲೆ ಡಿಪೆಂಡ್ ಆದ್ರೆ, ಈಗ ನಾವು ಮುಂಗಾರಿನಲ್ಲಿ ಹೆಚ್ಚಿಗೆ ಮಳೆ ಆಧಾರಿತ ಬೆಳೆಗಳನ್ನು ಹಾಕ್ತಾರೆ, ಎರಿ ಇರ್ಬೋದು ಮೊಸರಿನ ಇರ್ಬೋದು. ಈಗ ಎರಿ ಉದಾಹರಣೆಗೆ ಹೆಸರು ಕಾಳು ಹಾಕ್ತಾರೆ, ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಈ ಉಸುಗೇರಿದಂತ ಹೊಲಗಳಲ್ಲಿ ಈ ಶೇಂಗಾ ಹಾಕ್ತಾರೆ, ಮೆಕ್ಕೆಜೋಳ ಹಾಕ್ತಾರೆ. ಆಮೇಲೆ ಮಸಾರಿಯಲ್ಲಿ ಅಂತರೂ ಸರ್ವೇ ಸಾಮಾನ್ಯ ನಾವು ಕಂಡು ಬರೋದು ನವಣೇನ ಹಾಕ್ತೀವಿ, ನಾವು ಸಜ್ಜೆನ ಹಾಕ್ತೀವಿ. ಹಿಂಗೆ ಕೆಲವೊಂದು ಮನೆಗೆ ಬೇಕಾದಂಥ ಬೆಳೆಗಳು ಅದಾವ, ಮಾರ್ಕೆಟಿಗೆ ಹೋಗುವಂಥ ಬೆಳೆಗಳೂ ಅದಾವ. ಅಲ್ಲಿ ಕ್ರಿಟಿಕಲ್ ಸ್ಟೇಜ್ಗೆ ಮಳೆ ಹೋಗಿದ್ದರಿಂದ ಕೆಲವೊಂದು ಅಡ್ವಾನ್ಸ್ ಮಳೆ ಆಯಿತು, ಬಿತ್ಕೊಂಡ್ಬಿಟ್ರು, ಆಮೇಲೆ ಹೂ ಬಿಡೋ ಟೈಮಲ್ಲಿ ಅಥವಾ ಕಾಳು ಕಟ್ಟೋ ಟೈಮಲ್ಲಿ ನೀರಿಲ್ಲದಂಗಾಯಿತು, ಆ ನೀರಿಲ್ಲದ ಸಲುವಾಗಿ ಬೆಳೆ ಒಣಗಿ ಹೋಗಿಬಿಡ್ತು. ಇಲ್ಲಿ ಮುಖ್ಯವಾಗಿ ಗಮನಿಸೋದು ಏನಂದರೆ, ಒಂದು ಬೆಳೆ ಬರೋದಿಲ್ಲ ಅಂದರೆ ಮನೆಗೆ ಬೇಕಾದಂಥ ಆಹಾರ ಅಥವಾ ಆರ್ಥಿಕತೆ ಸುಧಾರಿಸುವಂಥ ಬೆಳೆ ಬರೋದಿಲ್ಲ. ಎರಡನೇದು ಅತಿ ಮುಖ್ಯವಾದ ಅಂಶ ಏನಂದ್ರೆ, ಅವನ್ನ ನಂಬಿಕೊಂಡಿರ್ತಕ್ಕಂಥ ಏನು ಜಾನುವಾರುಗಳಿಗೆ ಮೇವು ಸಿಗೋದಿಲ್ಲ, ಇದು ಬಹಳ ಮುಖ್ಯವಾದಂಥ ಅಂಶ. ಇದಕ್ಕೆ ರೈತ ಸೋತ ಹೋಗ್ಬಿಡ್ತಾನೆ. ಅವನು ಇವತ್ತು ಕೃಷಿಯಿಂದ ವಿಮುಖನಾಗಿ ಕಾರಣ ಏನಪ್ಪಾ ಅಂದ್ರೆ, ಕೆಲವು ಮಂದಿ ರೈತರು ಏನು ಇವತ್ತು ರಾಸುಗಳನ್ನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಮನೆಗೆ ಬೇಕಾದಂಥ ಹೊಲಕ್ಕೆ ಬೇಕಾದಂಥ ಜಾನುವಾರುಗಳು, ಅವಕ್ಕೂ ಮೇವಿಲ್ಲ, ಆ ಒಂದು ಅಧೈರ್ಯ ಅವನಿಗೆ ಬರ್ತಾ ಇದೆ ಇವತ್ತು. ಅದಕ್ಕೇನಾದ್ರೂ ಅವನ್ ಪರ್ಯಾಯ ವಿಚಾರ ಮಾಡಿ, ಆಮೇಲೆ ಗೊಬ್ಬರನೂ ಸಿಗೋದಿಲ್ಲ, ಗೊಬ್ಬರನೂ ಸಿಗೋದಿಲ್ಲ, ಹಿಂಗಾಗಿ ಸ್ವಲ್ಪ ರೈತರು ಹಿಂದೆ ಹಾಕ್ತಾರೆ. ಆ ನಿಟ್ಟಿನೊಳಗೆ ನಾನು ಅನ್ನೋದೇನಂದ್ರೆ, ಈಗ 10 ಎಕರೆ ರೈತನಿಗೆ ಇತ್ತಪ್ಪ ಅಂದ್ರೆ ಅವನಿಂದ ಎಷ್ಟು ನೀಗುತ್ತೋ ಅಷ್ಟು ಮಾಡ್ಬೇಕಂತ ನಂದೊಂದು ಅನಿಸಿಕೆ. 10 ಎಕರೆನೂ ಮಾಡಕ್ ಹೋಗಿ ಸಾಮರ್ಥ್ಯವನ್ನ ಮೀರಿ ಕೃಷಿ ಮಾಡೋದು ಬೇಡ ಅಂತ ಬೇಡ ಏನ್ರಿ, ಯಾಕಂದ್ರೆ ಇಂಥ ಕಠಿಣ ಪರಿಸ್ಥಿತಿ ಒಳಗೆ ಅವ್ನ 10 ಎಕರೆಗೆ ಒಬ್ಬನೇ ಇದ್ದ, ಸಪೋರ್ಟ್ ಇದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ನಮ್ಮ ರೈತರು ಸ್ವಲ್ಪ ಅದೊಂದು ಮಾಡ್ಬಿಡ್ತಾರೆ. 10 ಎಕರೆನೂ ಮಾಡಕ್ ಹೋಗಿ ಆ ಕಡೆನೂ ಅವರು ಅದನ್ನ ಜಸ್ಟಿಫೈ ಮಾಡೋಕ್ಕಾಗಲ್ಲ, ಈ ಕಡೆನೂ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ. ಈ ರೀತಿ ಕೆಲವೊಂದು ಅಂಶಗಳನ್ನು ನೋಡಿಕೊಂಡು ಆದಷ್ಟು ಈಗ ಗೊಬ್ಬರಗಳನ್ನು ಹೇರ್ತಾ ಇದ್ದಾರೆ. ನಾವು ನೋಡಿದ್ವಿ ಆ ಗೊಬ್ಬರ ಹೇರೋದ್ರಲ್ಲಿನೂ ಬಹಳ ಒಂದು ಅವೈಜ್ಞಾನಿಕ ಪದ್ಧತಿ ಐತೆ. ಅದನ್ನ ಯಾವ ರೀತಿ ಇರುತ್ತೆ ಅದೇ ರೀತಿ ಹೊಲಕ್ಕೆ ಹಾಕ್ಬಿಡ್ತಾರ, ಅದನ್ನು ಸ್ವಲ್ಪ ಸಂಸ್ಕರಣೆ ಮಾಡ್ಬೇಕು. ಈ ನೋಡ್ರಿ, ಯಾವುದೇ ಒಂದು ನಾವು ಈ ಒಳಸುರಿ ಅಂದ್ರೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ನೀರಿರ್ಬೋದು, ಅದು ಸಂಸ್ಕಾರ ಕೊಡ್ಲಾರ್ದನೆ ನಾವು ಭೂಮಿಗೆ ಕೊಟ್ರೆ, ಭೂಮಿನೂ ನಮ್ಗೆ ಸಂಸ್ಕಾರ ಇರ್ಲಾರ್ದಂಗೆ ಒಳ್ಳೆ ಆಹಾರ ಕೊಡ್ತದೆ. ಇದನ್ನ ನಮ್ಮ ರೈತರು ಬಹಳ ಗಂಭೀರವಾಗಿ ವಿಚಾರ ಮಾಡ್ಬೇಕು. ಮೊದ್ಲಿನಂಗೆ ಏನಾರ ನಡೀತಿತ್ತು ಅನ್ನೋದು ಕಾಲ ಹೋಯ್ತು. ಈಗ ಏನ್ರಿ, ಅವ್ರು ಏನ್ ಬೆಳೀತಾರ, ಅದು ಏನ್ ಮಾಡ್ಬೇಕು. ಈಗ ನಾವು ಮಕ್ಕಳಿಗೆಲ್ಲ ಸಂಸ್ಕಾರ ಹೇಳ್ತೀವಿ ಮನೆಯೊಳಗೆ, ಒಬ್ಬ ಉತ್ತಮ ನಾಗರಿಕ ಬೀಜನೂ ಉತ್ತಮ ಬೆಳೆಯಾಗಿ ಬರ್ಬೇಕಂದ್ರೆ ಸಂಸ್ಕಾರ ಆಗ್ಲೇಬೇಕು, ಮಣ್ಣಿಗೆ, ನೀರಿಗೆ, ಗೊಬ್ಬರಕ್ಕೆ. ಆ ವಿಚಾರದೊಳಗೆ ಸ್ವಲ್ಪ ವೈಜ್ಞಾನಿಕವಾಗಿ ಚಿಂತನೆ ಮಾಡೋದು ಒಳ್ಳೇದಂತ ನನಗೆ ಅನ್ಸುತ್ತೆ. ಬದ್ರಿ ಪ್ರಸಾದ್ ಅವರೇ, ಬಿತ್ತನೆ ಬೀಜಗಳ ಲಭ್ಯತೆ ಹೇಗಿದೆ ಮತ್ತೆ ಅದಕ್ಕೆ ರೈತ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀರಿ? ಮೊದಲನೇದಾಗಿ ಬಹಳಷ್ಟು ಜನ ರೈತರು ಮೊದಲೆಲ್ಲ ಮನೆಯಲ್ಲೇ ಬೆಳೆದಂತಹ ಧಾನ್ಯಗಳನ್ನು ಅದರಲ್ಲಿ ಉತ್ತಮವಾಗಿರ್ತಕ್ಕಂತಹ ಬೀಜಗಳನ್ನು ಶೇಖರಣೆ ಮಾಡಿಟ್ಕೊಂಡು ಅದನ್ನೇ ಮತ್ತೆ ಬಳಕೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಜಾರಿಯಲ್ಲಿತ್ತು. ಆದರೆ ಇತ್ತೀಚೆಗೆ ಈ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಧನದಲ್ಲಿ ಈ ಒಂದು ಬೀಜಗಳು ಸಿಗ್ತಾ ಇದೆ ಅಂತೇಳಿ ಬಹಳಷ್ಟು ಜನ ರೈತರಿಗೆ ಇವತ್ತು ಈ ರೈತ ಸಂಪರ್ಕ ಕೇಂದ್ರಗಳಿಗೆ ಅಥವಾ ಈ ಒಂದು ಖಾಸಗಿ ಅಂಗಡಿಗಳಿಗೆ ಒಂದು ಬೀಜಕ್ಕೆ ಮೊರೆ ಹೋಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಈ ಒಂದು ರೈತರಿಗೆ ನಾವು ಕಿವಿ ಮಾತು ಹೇಳೋದಂದರೆ, ಯಾವುದೇ ಒಂದು ತಳಿ ಒಂದು ಬೀಜ ಇತ್ತಂತಂದರೆ, ಅಧಿಕ ಇಳುವರಿ ತಳಿ ಆಗಿತ್ತಂದರೆ, ಕನಿಷ್ಠ 3 ವರ್ಷ ಅದನ್ನೇ ನಾವು ಮತ್ತೆ ಬಳಕೆ ಮಾಡ್ಕೊಳ್ಬಹುದು. ಮುಂದಿನ ವರ್ಷ ಅದರಲ್ಲಿ ಇರ್ತಕ್ಕಂಥ ಉತ್ತಮ ಬೀಜವನ್ನೇ ಮತ್ತೆ ಸಂಗ್ರಹಣೆ ಮಾಡಿಟ್ಕೊಂಡು ಅವುಗಳನ್ನು ಸೂಕ್ತ ರೀತಿಯಲ್ಲಿ ಸಂರಕ್ಷಣೆ ಮಾಡಿಟ್ಕೊಂಡು, ಅಂದರೆ ಯಾವುದೇ ಒಂದು ಕೀಟ ಇದಕ್ಕೆ ಹಾನಿ ಆಗದೆ ಇದ್ದಂಗೆ ಇಟ್ಕೊಂಡು ಮತ್ತೆ ಬಳಕೆ ಮಾಡ್ಕೊಳ್ಳೋದನ್ನು ನಾವು ಒಂದು ರೂಢಿಯಲ್ಲಿ ಇಟ್ಕೊಂಡ್ರೆ ಈ ಒಂದು ಹೆಚ್ಚುತ್ತಾ ಇರ್ತಕ್ಕಂಥ ಈ ಒಂದು ವ್ಯವಸಾಯದ ವೆಚ್ಚವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಈ ಒಂದು ಬೀಜಗಳ ಲಭ್ಯತೆ ಅಂತ ಹೇಳಿದಾಗ, ಇವತ್ತಿಗೆ ಬಹಳಷ್ಟು ಇವತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ ಹಲವಾರು ಈ ಒಂದು ಭಾಗಕ್ಕೆ ಸೂಕ್ತವಾದಂತಹ ಹೊಸ ಹೊಸ ನವೀನ ತಳಿಗಳು ಬಿಡುಗಡೆಯಾಗಿದೆ. ಉದಾಹರಣೆಗೆ ಇವತ್ತು ಮುಂಗಾರಿನಲ್ಲಿ ತಕ್ಷಣಕ್ಕೆ ಬರ್ತಕ್ಕಂಥದ್ದು ಹೆಸರು, ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ BGS 9 ಅಂತಕ್ಕಂತಹ ತಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿದೆ. ಅದೇ ರೀತಿಯಾಗಿ ಈ ಉದ್ದಿನಲ್ಲಿ ಹಲವಾರು ತಳಿಗಳು ಇವತ್ತು ನಮ್ಮಲ್ಲಿ ಲಭ್ಯ ಇದೆ. ತೊಗರಿಯಲ್ಲಿ TS 3R ಅಂತೇಳಿ ಮತ್ತು BSMR ಈ ಒಂದು ತಳಿಗಳು, ಅಥವಾ ಈಗ ಇತ್ತೀಚೆಗೆ GRG 711 ಈ ಒಂದು ತಳಿಗಳು ನಮ್ಮಲ್ಲಿ ಇವತ್ತು ಬಿಡುಗಡೆಯಾಗಿರ್ತಕ್ಕಂಥದ್ದು. ಇವು ಮಸಾರಿಗೆ ಅಥವಾ ಎರೆಭೂಮಿಗೆ ಪ್ರತ್ಯೇಕವಾಗಿ ನಮ್ಮಲ್ಲಿ ತಳಿಗಳು ಬಿಡುಗಡೆಯಾಗಿದೆ. ಅದೇ ರೀತಿ ಸೂರ್ಯಕಾಂತಿಯಲ್ಲಿ ತಳಿ ಇದೆ, ಮತ್ತು ಇತ್ತೀಚೆಗೆ ಶೇಂಗಾದಲ್ಲಿ ಒಂದು ತಳಿಯನ್ನು KGD 128 ಅಂತೇಳಿ ನವೀನ ತಳಿ ಬಿಡುಗಡೆಯಾಗಿದೆ. ಹೀಗೆ ಹಲವಾರು ತಳಿಗಳು ನಮ್ಮಲ್ಲಿ ಇವಾಗ ಲಭ್ಯ ಇರೋದ್ರಿಂದ ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಬೀಜ ಘಟಕಕ್ಕೆ ಅಥವಾ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ಒಂದು ಬೀಜಗಳ ಲಭ್ಯತೆ ಏನು ಸಿಗುತ್ತೆ ಏನು ಅಂತೇಳಿ ತಯಾರು ಮಾಡಿಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅಥವಾ ಈ ಒಂದು ಹಲವಾರು ಬೀಜಗಳು ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹ ಸಿಗ್ತಾ ಇರೋದ್ರಿಂದ ಅಲ್ಲಿ ಸಹ ತಗೊಳ್ಬೋದು. ಆದರೆ ಮುಖ್ಯವಾದ ಒಂದು ಎಚ್ಚರಿಕೆ ಏನಂತೇಳಿದರೆ, ಯಾವುದೇ ಒಂದು ಬೀಜವನ್ನು ನಾವು ತಂದಾಗ ಸೂಕ್ತವಾದಂತಹ ಬೀಜೋಪಚಾರವನ್ನು ಮಾಡಬೇಕು, ಮುಖ್ಯವಾಗಿ ಕಡ್ಡಾಯವಾಗಿ ಮಾಡಿ ಆನಂತರ ಅದನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಉಪಯೋಗ ಮಾಡಿದರೆ ಅತ್ಯಂತ ಹೆಚ್ಚಿನ ಒಂದು ಯಶಸ್ಸನ್ನು ನಾವು ಆ ಬೀಜದಲ್ಲಿ ಕಾಣಬಹುದು. ಈ ಬೀಜೋಪಚಾರ ಮಾಡಬೇಕು ಅಂದಾಗ ಆತನಿಗೆ ಮಾಹಿತಿ ಸೂಕ್ತವಾಗಿ ಸಿಗಬೇಕಾಗುತ್ತೆ. ನಿಮ್ಮ ವಿಸ್ತರಣಾ ಕೇಂದ್ರದಲ್ಲಿ ಆ ಥರದ ಮಾಹಿತಿಗಳು ಸಿಗುತ್ತಾ? ಖಂಡಿತವಾಗಿ ಸಿಗುತ್ತೆ. ಮೊದಲನೇದಾಗಿ ಈಗ ಒಂದು ಬೀಜೋಪಚಾರ ಆಂದೋಲನ ಅಂತೇಳಿ ಇವತ್ತು ಕೃಷಿ ಇಲಾಖೆಯವರು ಪ್ರಾರಂಭ ಮಾಡಿದ್ದಾರೆ. ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಇದನ್ನು ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಮಾಹಿತಿಯನ್ನು ಜೊತೆಗೆ ಅದನ್ನು ಮಾಡತಕ್ಕಂಥ ವಿಧಾನದ ಬಗ್ಗೆ ಸಹ ಮಾಹಿತಿ ಕೊಡ್ತಾ ಇರ್ತಾರೆ. ಮತ್ತು ಮುಂದುವರೆದ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಕಾಲದಿಂದ ಕಾಲಕ್ಕೆ ಯಾವ ಯಾವ ಒಂದು ರಾಸಾಯನಿಕಗಳಾಗಲಿ ಅಥವಾ ಜೈವಿಕ ಶಿಲೀಂದ್ರನಾಶಕಗಳನ್ನು ಅಥವಾ ಪೀಡನಾಶಕಗಳನ್ನು ಉಪಯೋಗ ಮಾಡಿ ಯಾವ ರೀತಿ ನಾವು ಬೀಜೋಪಚಾರ ಮಾಡ್ಬೋದು ಅಂತೇಳಿ ಪತ್ರಿಕೆಗಳ ಪ್ರಕಟಣೆ ಮೂಲಕ ಕೊಡ್ತಾ ಇರ್ತೀವಿ. ಮತ್ತು ನಮ್ಮಲ್ಲಿ ತರಬೇತಿಗಳನ್ನು ಮಾಡ್ತಾ ಇರ್ತೀವಿ. ಈ ಒಂದು ತರಬೇತಿಗಳಲ್ಲಿ ಅಥವಾ ಪದ್ಧತಿ ಪ್ರಾತ್ಯಕ್ಷಿಕೆಗಳಲ್ಲಿ ಭಾಗವಹಿಸಿ ರೈತರು ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಡಾಕ್ಟರ್ ಪಾಟೀಲ್ ಅವರೇ, ಈ ಭೂಮಿಯನ್ನು ಹೇಗೆ ತಯಾರಿ ಮಾಡ್ಕೋಬೇಕು ಈ ವಿಷಯ ಕೂಡ ಬಹಳ ಮುಖ್ಯವಾಗಿತ್ತು. ಮತ್ತು ಗೊಬ್ಬರವನ್ನು ಕೊಡಬೇಕಾಗತ್ತೆ, ಉಳುಮೆ ಮಾಡಬೇಕಾದ್ರೆ ಏನು ಗೊಬ್ಬರ ಕೊಡಬೇಕು, ಆಮೇಲೆ ಬೀಜ ಬಿತ್ತಿದ ಮೇಲೆ ಏನೇನು ಗೊಬ್ಬರ ಕೊಡಬೇಕು, ಈ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಹೆಚ್ಚಿನ ಬೆಳೆಗಳನ್ನು, ಈ ಶೇಕಡ 99% ಬೆಳೆಗಳನ್ನು ಮಣ್ಣಿನಿಂದನೇ ನಾವು ಬೆಳೀತಾ ಇದ್ದೀವಿ. ಎಲ್ಲೋ ಕೆಲವೊಂದು ಕಡೆ ಸಾಯ್ಲೆಸ್ ಕಲ್ಚರ್ ಅಂತ ಹೇಳ್ತಾರೆ, ಕೆಲವೊಂದು ಈ ಭಾಗದಲ್ಲಿ ಏನಾದರೂ ಬಂದಿದೆಯಾ, ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ರೈತರು. ಬಟ್ ಆದರೆ ನಾನು ಹೇಳೋದೇನೆಂದರೆ, ಈಗ ಮಣ್ಣಿನಿಂದನೇ ರೈತ, ರೈತನಿಂದನೇ ಬೆಳೆ, ಬೆಳೆಯಿಂದ ಆಹಾರ. ಸೊ ರೈತರಿಗೂ ಗೊತ್ತಿದೆ ಮಣ್ಣಿಗೆ ಏನು ನಾವು ಕೊಡಬೇಕು, ಕೊಟ್ಟರೆ ನಮಗೇನು ಒಳ್ಳೆ ಕೊಡ್ತದೆ ಅಂಥೇಳಿ. ಆ ನಿಟ್ಟಿನೊಳಗೆ ರೈತರು ಆದಷ್ಟು ಸ್ವಲ್ಪ ಈ ಜೈವಿಕ ವೈವಿಧ್ಯತೆಯನ್ನು ಮಣ್ಣಿನೊಳಗೆ ಜಾಸ್ತಿ ಮಾಡಬೇಕು. ಯಾವುದೇ ಇವತ್ತು ನೀವು ರಾಸಾಯನಿಕ ಹಾಕ್ರಿ ಅಥವಾ ಜೈವಿಕ ಮೂಲ ಇರತಕ್ಕಂಥ ಗೊಬ್ಬರಗಳನ್ನು ಹಾಕ್ರಿ, ಅವು ಎಲ್ಲವೂ ವಿಂಗಡಣೆ ಆಗಿ ಆ ಬೇರಿ ತಲುಪೋದು ಕಾರ್ಯ ಕೊಡೋದನ್ನೇ ಅಲ್ಲಿರ್ತಕ್ಕಂಥ ಅಣುಜೀವಿಗಳು. ಇವತ್ತು ಬೇರೆ ಬೇರೆ ನಮ್ಮ ಬೇಸಾಯ ಪದ್ಧತಿಗಳಿಂದ ಅಥವಾ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂದ್ರೆ ತಪ್ಪೇನಿಲ್ಲ, ಅವುಗಳನ್ನು ಮಾಡೋದ್ರಿಂದ ಏನಾಗಿದೆ, ಆ ಒಂದು ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ಭೂಮಿಯಲ್ಲಿ ಅಣುಜೀವಿಗಳ ಶಕ್ತಿನೇ ಭೂಮಿ ಶಕ್ತಿ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದು ನಮ್ಮ ರೈತರು ಈಗ ಕೊಟ್ಟಿಗೆ ಗೊಬ್ಬರ ಹಾಕ್ತಿ ಅಂತ ಹೇಳ್ತಾರೆ, ನಾವು ಏನು ಸಗಣಿ ಗೊಬ್ಬರ ಅಂತ ಹೇಳ್ತೀವಿ, ಮನೆಯದು ತಿಪ್ಪಿ ಇರ್ಬೋದು ಅಥವಾ ಬೇರೆ ಕೊಂಡುಕೊಂಡಿರ್ಬೋದು, ಅದನ್ನ ಹಾಕಬೇಕಾದ್ರೆ ಅದರಲ್ಲಿ ಭೂಮಿ ಕೊಡ್ತಕ್ಕಂತ ಶಕ್ತಿ ಐತೋ ಇಲ್ಲ ಅನ್ನೋದು ನಿರ್ಧರಿಸೋದು ರೈತ ಒಬ್ಬನೇ. ಅವನು ಬೇರೆ ಕಡೆಯಿಂದ ತಂದಿದ್ರೆ ಅದನ್ನ ಕಂಪಲ್ಸರಿ ಅವನು ನೋಡ್ಬೇಕು, ಅದರಲ್ಲಿ ಏನದು ಗೊಬ್ಬರ ಆಗಿದೆಯೋ ಇನ್ನು ಏನು ಗೊಬ್ಬರದ ಮೂಲ ರೂಪ ಏನಿರ್ತದೆ. ಅದು ಗೊತ್ತಾಗೋದು ಹೇಗೆ ಗೊತ್ತಾಗದಂದ್ರೆ, ಆ ಪಳವಳಿಕೆಗಳು ಏನಿರ್ತವೆ, ಈಗ ಬೆಳೆ ಪಳವಳಿಕೆಗಳು ಅಥವಾ ಬೇರೆ ಯಾವುದೇ ಒಂದು ಸಸ್ಯಜನ್ಯ ಪಳವಳಿಕೆ ಅಂತ ಏನು ಹೇಳ್ತೀವಿ, ಅದಕ್ಕೆ ತಿಪ್ಪಿಗೆ ಹಾಕಿರ್ತಾರಲ್ಲ, ಅದರಲ್ಲಿ ಅವೈಜ್ಞಾನಿಕ ಅಂಶಗಳು ಬಹಳ ಇರ್ತವೆ. ನಮಗೆ ಬೇಡಾದವು ಬಹಳ ಬೇಡಾದವನ್ನು ನಾವು ನಾವು ಎಸಲೇಬೇಕು. ಉದಾಹರಣೆಗೆ ಪ್ಲಾಸ್ಟಿಕ್, ಈಗ ಹಳ್ಳಿ ತಿಪ್ಪಿಯಪ್ಪ ಅಂದ್ರೆ ಅಲ್ಲಿರೋದೇ ಪ್ಲಾಸ್ಟಿಕ್, ಮನೆ ವೇಸ್ಟ್ ಎಲ್ಲ ತಗೊಂಡೋಗ ತಗೊಂಡೋಗಿ ಹಾಕ್ಬಿಡ್ತಾರೆ. ಪ್ಲಾಸ್ಟಿಕ್ ಇರ್ತದೆ, ಮೆಟಲ್ ಇರ್ತದೆ, ಈ ಚರ್ಮಗಳು ಇರ್ತವೆ, ಚಪ್ಪಲಿ ಗಿಪ್ಲಿ ಇಂಥವು, ಆಮೇಲೆ ಮನೆಯದು ಏನೋ ಒಂದು ಬಿಸಾಡದಂತ ವಸ್ತುಗಳು ಇರ್ತಾವೆ, ಅವನ್ನೆಲ್ಲ ತೆಗಿಬೇಕು. ಅವು ನಮಗೆ ಆಹಾರ ಆಗೋದಿಲ್ಲ. ಅದು ಮಣ್ಣಿಗೆ ಎಷ್ಟು ನಾವು ವ್ಯಾಲ್ಯೂ ಕೊಡ್ಬೇಕಲ್ಲ ಅಷ್ಟು ಕೊಟ್ಟರೆ ಅದು ಬೀಜಕ್ಕೆ ಸರಿಯಾಗಿ ಉಪಚಾರ, ಏನು ಹೇಳಿದ್ರು ಬೀಜೋಪಚಾರ, ಆ ಮಣ್ಣಿನ ಉಪಚಾರ, ಇವೆರಡು ಕಲ್ತಾಗ ರೈತನಿಗೆ ಅನುಕೂಲ ಆಗೇ ಆಗುತ್ತೆ. ಇವತ್ತು ಬೇರು ವೃದ್ಧಿ ಆಗಬೇಕಾದ್ರೂ ಅಣುಜೀವಿಗಳು ಬೇಕು, ಬೇರಿಂದ ಸಸಿ ಆಗ್ಬೇಕಾದ್ರೆ ಅಣುಜೀವಿಗಳು ಬೇಕು, ಸಸಿಯಿಂದ ದೊಡ್ಡ ಬೆಳೆಯಾಗಿ ಹೂವಾಡಿ ಕಾಳು ಕಟ್ಟಿದ್ರು ಕಾಳಿನ ಮೇಲೆ ಕಾಳು ಪರಿವರ್ತನೆ ಆಗಲಿಕ್ಕೂ ಅಣುಜೀವಿಗಳು ಬೇಕು, ನಾವು ತಿಂದಿದ್ದು ಡೈಜೆಸ್ಟ್ ಆಗ್ಲಿಕ್ಕೂ ಒಳಗಡೆ ಪಚನ ಆಗ್ಲಿಕ್ಕೂ ಅಣುಜೀವಿಗಳು ಬೇಕು. ಸೊ ಎಲ್ಲದರಲ್ಲಿ ಅಣುಜೀವಿಗಳ ಸಾಮ್ರಾಜ್ಯ ಇದ್ದೇ ಇದೆ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಾವು ಕೊಟ್ಟಿದ್ದೀವಿ ರೈತರಿಗೆ, ವಿಶ್ವವಿದ್ಯಾಲಯಗಳು, ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಹೇಳ್ತೀವಿ, ನೋಡಪ್ಪ ನೀನು ಏನಾದರೂ ಮಾಡು, ಭೂಮಿ ತಾಕತ್ತನ್ನು ಜಾಸ್ತಿ ಮಾಡು. ಯಾಕಂದ್ರೆ ಏನಾಗುತ್ತೆ, ಇನ್ನೊಂದು, ಈಗ ಭೂಮಿಯಲ್ಲಿ ಅತಿ ಹೆಚ್ಚು ನೀರಾದಾಗ, ಅತಿ ಕಡಿಮೆ ನೀರಾದಾಗ ಅದನ್ನು ಸಂಭಾಳಿಸ್ಕೊಂಡು ಹೋಗುವಂಥದ್ದೇ ಅಣುಜೀವಿಗಳು. ಅಲ್ಲಿರ್ತಕ್ಕಂಥ ಅಣುಜೀವಿಗಳು ಅವು ಸ್ರವಿಸುವಂಥ ಕೆಲವೊಂದು ಕಿಣ್ವಗಳಂತ ನಾವೇನು ಹೇಳ್ತೀವಿ, ಎಂಜೈಮ್ಸ್ ಅಂತ ಹೇಳ್ತೀವಿ, ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಆ್ಯಸಿಡ್ಸ್ ಇರ್ತವೆ, ಅವನ್ನ ಅವು ತಾವು ಜೀವಿಸೋ ಸಲುವಾಗಿ ಮಣ್ಣಿಗೆ ಸಹಕಾರ ಆಗ್ತವೆ. ಅಂಥ ಟೈಮಲ್ಲಿ ನಾವು ರೈತ ಒಳ್ಳೆ ಬೀಜವನ್ನು ಬಿತ್ತಿದರೆ ಆಟೋಮೆಟಿಕ್ಕಾಗಿ ಒಳ್ಳೆ ಆಹಾರ ಬರ್ತದೆ. ಇದನ್ನು ದಾಟಿ ವಾತಾವರಣ ಇರ್ತದೆ, ಆ ಮತ್ತೆ ಬೇರೆ ಸಾಯಿಲ್ ಅಂತಂದ್ರೆ ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಸಿಸ್ಟಮ್. ಸೊ ಅಲ್ಲಿ ಅದನ್ನು ಗುದ್ದಾಡ್ಕೊಂಡು ಅದನ್ನು ಮೇಲೆ ತರಬೇಕಪ್ಪ ಅಂದ್ರೆ ಅಲ್ಲಿ ಅಣುಜೀವಿಗಳ ಸಂಸ್ಕರಣೆ ಆಗಲೇಬೇಕು, ಸರಿಯಾದಂಥ ಅಣುಜೀವಿಗಳು. ಈಗ ಟ್ರೈಕೋಡರ್ಮಾ ಅಂತಿದೆ, ಒಳ್ಳೆ ಒಂದು ಶಿಲೀಂಧ್ರ, ಆಮೇಲೆ ಸುಡೋಮೊನಾಸ್ ಅಂತ ದುಂಡಾಣು ಇದೆ, ವರ್ಟಿಸಿಲಿಯಂ ಅಂತ ಇದೆ, ಬ್ಯಾಸಿಲಸ್ ಅಂತಿದ್ದಾವೆ, ಸಾಕಷ್ಟು ಇವತ್ತು ಸಂಶೋಧನೆ ಸಿಕ್ಕಾಪಟ್ಟೆ ಆಗಿದೆ. ರೈತರು ಸ್ವಲ್ಪ ಮಟ್ಟಿಗೆ ಅವರಿಗೆ ಪರಿಚಯನೂ ಐತೆ, ಅಂತಹದೊಂದು ಹಿಡ್ಕೊಂಡು ನಮ್ಮ ರೈತರು ಆದಷ್ಟು ಆ ಗೊಬ್ಬರದ ಮೂಲಕ ಅಥವಾ ಬೀಜದ ಮೂಲಕ ಈ ಅಣುಜೀವಿಗಳ ಒಂದು ಹೆಚ್ಚಿನ ಸಂಖ್ಯೆಯನ್ನ ಭೂಮಿಗೆ ಕೊಟ್ಟರೆ ಸರಿಯಾದ ಸಮಯದಲ್ಲಿ ಅಂದ್ರೆ ಗೊಬ್ಬರದ ಜೊತೆಗೆ ಈ ಅಣುಜೀವಿಗಳು ಹೌದು. ಈಗ ತಿಪ್ಪೆ ಇದ್ರೆ ಆ ತಿಪ್ಪೆಗೆ ಇವತ್ತು ಡಿಕಾಂಪೋಸಿಂಗ್ ಕಲ್ಚರ್ ಅಂತ ಬಂದಿದೆ. ಡಿಕಾಂಪೋಸಿಂಗ್ ಕಲ್ಚರ್ ಅಂದ್ರೆ ಅದು ಪಳವಳಿಕೆಗಳನ್ನ ಸರಿಯಾಗಿ ಕೆಲಸ ಮಾಡ್ತಕ್ಕಂತ ಒಂದು ಅಣುಜೀವಿಗಳ ಗುಚ್ಛ ಅಂತ ಕರಿತೀವಿ, ಕನ್ಸೋರ್ಷಿ ಅಂತ ಕರಿತೀವಿ. ಅದು ಇವತ್ತು ರೈತರಿಗೆ ಬರೀ 20 ರೂಪಾಯಲ್ಲಿ ನಿಲ್ಕುವಂತ ವ್ಯವಸ್ಥೆ ಗೌರ್ಮೆಂಟ್ ಮಾಡಿದೆ ಆ ಸಾವಯವ ಸಂಸ್ಥೆಯಿಂದ. ಅದನ್ನ ನಾವು ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ಬಂದು ಕೇಳಿದಂತ ರೈತರಿಗೆ ಕೊಟ್ಟಿದ್ದೀವಿ, ಕೊಡಿಸ್ತಾನೂ ಇದ್ದೀವಿ. ಅದನ್ನ ಸ್ವಲ್ಪ ಅವನು ಮುತುವರ್ಜಿ ವಹಿಸಿಕೊಂಡು ಅದನ್ನ ತವನ ತಿಪ್ಪೆಗೆ ಹಾಕಿ ಅಲ್ಲಿ ಒಂದ್ ಸ್ವಲ್ಪ ಅದನ್ನ ಕಳಸಕ್ ಬಿಟ್ನ ಅಂತಂದ್ರೆ ಅದು ಒಳ್ಳೆ ಇನ್ನು ಸ್ವಲ್ಪ ಅದು ವ್ಯಾಲ್ಯೂಡೇಷನ್ ಅಂತ ಕರಿತೀವಿ ನಾವು, ಮೌಲ್ಯವರ್ಧನೆ ಆಗುತ್ತೆ, ಆ ಶಕ್ತಿಯ ಮೌಲ್ಯವರ್ಧನೆ, ಬೆಳೆಗೆ ಬೇಕಾದಂತ ಪೋಷಕಾಂಶಗಳ ವೃದ್ಧ ಆಗುತ್ತೆ. ಎಂತ ಪೋಷಕಾಂಶಗಳು ಅಂದ್ರೆ ಸಾವಯವ ಪೋಷಕಾಂಶಗಳು. ಈಗ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಸಾವಯವ ಪೋಷಕಾಂಶಗಳು ಇರೋದಿಲ್ಲ. ಸೊ ಇಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನಮ್ಮ ಮೂಲ ಏನಪ್ಪ ಕೃಷಿಯಲ್ಲಿ ರೈತನಿಗೆ ಅಂದ್ರೆ ತನ್ನ ಹೊಲದಲ್ಲಿ ಸಾವಯವ ಇಂಗಾಲದ ಅಂಶನ ಜಾಸ್ತಿ ಮಾಡೋದು, ಇದು ಮೂಲ ತತ್ವ. ಯಾವ ಏನ್ ಪ್ರಕ್ರಿಯೆ ತಗೊಂತಾನೋ, ಏನ್ ಮಾಡ್ತಾನೋ, ವಿಧಿ ವಿಧಾನ ಮಾಡ್ತಾನೋ ಗೊತ್ತಿಲ್ಲ. ಅವನ ಮೂಲದ ಒಂದು ಏಮ್ ಏನಿರ್ಬೇಕು, ಗೋಲ್ ಇರ್ಬೇಕಪ್ಪ ಅಂದ್ರೆ ನನ್ನ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಮಾಡಬೇಕು. ನಮ್ಮ ಭಾರತದ ಮಣ್ಣಿನಲ್ಲಿ ವಿಶೇಷವಾಗಿ ನಮ್ಮ ಈ ಒಂದು ಭಾಗದಲ್ಲಿ ಈ ರಾಸಾಯನಿಕ ಬಳಕೆಯಿಂದ ಅದಕ್ಕೆ 100% ಆಗುತ್ತೆ. ರಾಸಾಯನಿಕಗಳು ಕೆಟ್ಟು ಅಂತ ನಾನು ಹೇಳೋದಿಲ್ಲ, ಆದ್ರೆ ಅವುಗಳ ದುರ್ಬಳಕೆಯಿಂದ ಇವತ್ತು ನಮ್ಮದು ಮಣ್ಣು ಕೆಡ್ತಾ ಇದೆ. ನೀರು ಬಳಕೆ ಮಾಡಬೇಕು ಅಷ್ಟು ಬಳಕೆ. ಅದಕ್ಕೆ ಈಗ ತಾವು ಕೇಳಿದ್ರಿ ಈಗ ಬೆಳೆಗೆ ಎಷ್ಟು ಗೊಬ್ಬರ ಹಾಕ್ಬೇಕಂತ, ಇದಕ್ಕೆ ಆಲ್ರೆಡಿ ನಾವು ಅನೇಕ ವರ್ಷಗಳ ಸಂಶೋಧನೆ ಮಾಡಿ ವಿಜ್ಞಾನ ವಿಶ್ವವಿದ್ಯಾಲಯಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಈ ಬೆಳೆಗೆ ಇಷ್ಟೇ ಕೊಡಬೇಕು, ಬಿತ್ತುವ ಟೈಮಲ್ಲಿ ಇಷ್ಟು ಕೊಡಬೇಕು, ಬಿತ್ತಿದ ನಂತರ ಈ ದಿವಸದಲ್ಲಿ ಇಷ್ಟು ಕೊಡಬೇಕು, ಕೊನೆಗೆ ಕೊಡಬೇಕೋ ಬೇಡ, ಯಾವ ಗೊಬ್ಬರ ಕೊಡಬೇಕು, ಎಷ್ಟು ಪ್ರಮಾಣ ಎಲ್ಲವನ್ನು ನಿಗದಿ ಮಾಡಿದೆ. ಅಷ್ಟು ನಾವು ಶಿಫಾರಸು ಮಾಡಿರ್ತೀವಿ ಈಗ ರೇಡಿಯೋ ಮೂಲಕ, ಪೇಪರ್ ಮೂಲಕ, ಟಿವಿ ಮೂಲಕ, ಅಥವಾ ವೈಯಕ್ತಿಕವಾಗಿ ಭೇಟಿಯಾದಾಗ, ಅಥವಾ ಟ್ರೈನಿಂಗ್ ಅಲ್ಲಿ, ಅಥವಾ ಡಿಸ್ಕಷನ್ ಫೋರಂ ಎಲ್ಲ ಹೇಳಿರ್ತೀವಿ ರೈತರಿಗೆ. ಆದರೆ ಅವನೇ ತಂದೆ ಅವನ ಲೆಕ್ಕಾಚಾರ ಕೆಲವೊಮ್ಮೆ ಮಾಡ್ತಾನೆ ಏನ್ರಿ, ಇದರಿಂದ ಸ್ವಲ್ಪ ಏರುಪೇರುಗಳಾಗ್ತವೆ. ಆಮೇಲೆ ಎಲ್ಲಿ ಅತಿ ಹೆಚ್ಚಿಗೆ ಹಾಕ್ಬಿಟ್ಟಪ್ಪ ಅಂದ್ರೆ ಏನಾಗುತ್ತೆ, ಅದು ಅಣುಜೀವಿಗಳ ಮೇಲೆ ಪರಿಣಾಮ ಆಗುತ್ತೆ. ಕೆಲವೊಂದು ಅಣುಜೀವಿಗಳು ತಡ್ಕೊಂತವೆ, ಕೆಲವೊಂದು ಅಣುಜೀವಿಗಳು ಪರಿವರ್ತನೆ ಆಗ್ತವೆ, ಕೆಲವೊಂದು ಸತ್ತು ಹೋಗ್ಬಿಡ್ತವೆ. ಸತ್ತು ಹೋಗೋದು ಬಿಡ್ರಿ, ತಡ್ಕೊಳ್ಳೋದು ಬಿಡ್ರಿ, ಈ ಪರಿವರ್ತನೆ ಆಗ್ತಕ್ಕಂಥ ಅಣುಜೀವಿಗಳು ಅವು ಬಹಳ ಡೇಂಜರಸ್. ಅದು ಮುಂದಿನ ಒಂದು ವ್ಯವಸ್ಥೆನೆ ಬದಲಾವಣೆ ಮಾಡ್ಬಿಡ್ತಾವೆ ಏನ್ರಿ, ಅದು ಆಗ್ಬಾರ್ದು. ಇದರಿಂದ ನಮ್ಮ ಕೃಷಿ ಸತ್ತು ಹೋಗ್ಬಿಡ್ತದೆ, ಬೇರಿಗೆ ಸಿಗ್ತಕ್ಕಂಥ ಒಂದು ಏನು ಎನರ್ಜಿ ಇರ್ತದೆ ಅದು ಸಿಗೋದಿಲ್ಲ. ಸೊ ಆದ್ದರಿಂದ ನಮ್ಮ ರೈತರು ಶಿಫಾರಸು ಮಾಡಿದಂಥ ತಳಿಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಗೊಬ್ಬರ ಪೋಷಕಾಂಶಗಳನ್ನು ಕೊಡೋದು ಉತ್ತಮ ಅಂತ ಹೇಳಿ ನಾವು ಅದಕ್ಕೆ ಸಾಕಷ್ಟು ನಮ್ಮಲ್ಲಿ ತರಬೇತಿ ವೈಯಕ್ತಿಕ ಸೂಚನೆಗಳ ಸಲಹೆಗಳನ್ನು ನಾವು ಕೊಟ್ಟೆ ಕೊಡ್ತೀವಿ. ನೀವು ಹೇಳಿದಕ್ಕೊಂದು ಪೂರಕವಾಗಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಅಂತೂ ಇದ್ದೇ ಇದೆ, ಹಿಂದೆಲ್ಲ ಲಭ್ಯತೆ ಕಡಿಮೆ ಆಗ್ತಾ ಇತ್ತು, ಈಗ ಸಾಕಷ್ಟು ಲಭ್ಯತೆ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಆ ವಿಷಯದ ಬಗ್ಗೆ ಏನಾದರೂ ಹೇಳೋದಿದೆಯಾ ರೈತರಿಗೆ? ನೋಡ್ರಿ, ಪೂರ್ಣವಾಗಿ ಸಾವಯವ ಮಾಡಲಿಕ್ಕೆ ಟೈಮ್ ತಗೊಳತ್ತೆ. ಅದಕ್ಕಾಗಿನೇ ಒಂದು ಎಕೋಸಿಸ್ಟಮ್ ಅಂತ ಕರಿತೀವಿ ನಾವು, ಅಂದ್ರೆ ಆ ಪರಿಸರ ವ್ಯವಸ್ಥೆನೆ. ಈ ಉದಾಹರಣೆಗೆ ನಮ್ಮ ಮಲೆನಾಡು, ಮಲೆನಾಡಲ್ಲಿ ನಾವು ಕೃತಕವಾಗಿ ಸಾವಯವ ಮಾಡೋದು ಅವಶ್ಯಕತೆ ಇಲ್ಲ, ಅಲ್ಲಿ ಆಲ್ರೆಡಿ ಅದು ವ್ಯವಸ್ಥೆ ಸಾವಯವ ಇರ್ತದೆ. ಅಲ್ಲಿ ಮಳೆ, ಅಲ್ಲಿ ಬೀಳ್ತಕ್ಕಂಥ ಸಸ್ಯಜನ್ಯಗಳಿಂದ ಏನು ಇವು ನಮಗೆ ರೆಸಿಡ್ಯೂಸ್ ಅಂತ ಹೇಳ್ತೀವಿ, ಅವುಗಳಿಂದ ಆಲ್ರೆಡಿ ಅದು ಆರ್ಗ್ಯಾನಿಕ್ ಆಗಿ ಕ್ರಿಯೇಟ್ ಆಗಿರ್ತದೆ. ಕೆಲವೊಂದು ಬೆಳೆಗಳಲ್ಲಿ ಆಗುತ್ತೆ, ಫಾರೆಸ್ಟ್ ಅಲ್ಲಿ ಆಗುತ್ತೆ, ಈ ಅಗ್ರೋ ಫಾರೆಸ್ಟ್ ಮಾಡಿದ್ರೆ ಅಲ್ಲಿ 100% ಆಗುತ್ತೆ. ಈಗೇನು ನಾವು ಮೊನೋಕಲ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಏಕಬೆಳೆ ಪದ್ಧತಿ ಬಂತಲ್ಲ, ಅಲ್ಲಿ ಸಾವಯವ ನಾವು ಓವರ್ ನೈಟ್ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾದಂತ ಇಂಬು ಇರಲ್ಲ, ಆ ಒಂದು ವ್ಯವಸ್ಥೆ ಇರಲ್ಲ, ಇರಲ್ಲ ಏನ್ರಿ. ಆದ್ದರಿಂದ ನಮ್ಮ ರೈತರು ಈಗ ರಾಸಾಯನಿಕ ಬಿಟ್ಟು ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಅದನ್ನು ಒಪ್ಪೋದೂ ಇಲ್ಲ. ಕ್ರಮೇಣ ಕಡಿಮೆ ಮಾಡ್ಕೊತ ಬರಬೇಕು, ಒಂದ್ ಕಡೆ ಸಾವಯವ ಅಂಶ ಜಾಸ್ತಿ ಮಾಡ್ಕೊತ ಹೋಗ್ಬೇಕು, ಒಂದ್ ಕಡೆ ರಾಸಾಯನಿಕ, ನಾವು ಸಾವಯವ ಅಂಶ ಜಾಸ್ತಿ ಮಾಡಿದ್ರೆ ಮಣ್ಣಿಗೆ ರಾಸಾಯನಿಕ ಅಂಶ ತಾನೇ ಕಡಿಮೆ ಬೇಕು ಅನ್ಸುತ್ತೆ. ಇದು ಖರ್ಚು ಇರುವ ಆರ್ಥಿಕತೆ ವ್ಯವಸ್ಥೆ ಸುಧಾರಿಸುತ್ತೆ, ವೈಜ್ಞಾನಿಕವಾಗಿ ಕೃಷಿ ಆಗುತ್ತೆ, ಆಮೇಲೆ ಪರಿಸರದ ಮೇಲೆ ದುಷ್ಪರಿಣಾಮ ಆಗೋದು ಕಡಿಮೆ ಆಗುತ್ತೆ. ಅದು ಮಲೆನಾಡು ಪ್ರಾಂತ್ಯದಲ್ಲಿ ಸರಿ, ಬಟ್ ಈ ಬಯಲ್ಸೀಮೆ ಅಂತ ಜಾಗದಲ್ಲಿ ನಿಮಗೆ ಏನೇನ್ ಸಿಗುತ್ತೆ ಲಭ್ಯವಾಗುತ್ತೆ? ನಮ್ಗೆ ಬೇಕಾದಷ್ಟು ಸಿಗ್ತವೆ, ಅದಕ್ಕಾಗಿನೇ ನಮ್ಗೆ ಇಲ್ಲಿ ಬದುವುಗಳು ಬಂದಿರೋದು. ಅಲ್ಲಿ ಕಾಡುಗಳಿದ್ರೆ ಇಲ್ಲಿನ ಬದುವೆ ಕಾಡುಗಳು, ಇವತ್ತು ಏನಾಗಿದೆ ನಮ್ಮ ಬದುಗಳನ್ನ ನಮ್ಮ ಹಿರಿಯರು ಮಾಡಿದಾಗ ಅಲ್ಲಿ ಬೇಕಾದಂತ ಕೆಲವೊಂದು ಮೇವಿನ ಬೆಳೆಗಳನ್ನ ಅಥವಾ ದನಕರುಗಳಿಗೆ ಬೇಕಾದಂತ ಮೇವು ಸಿಗಲಿಕ್ಕೆ ಅಂತಾನೆ ಆ ಬದುವು ಬಂದಿರೋದು. ಇವತ್ತು ಬದುವಿನಲ್ಲಿ ಏನಾಗಿ ದುರ್ದೈವಶಾತು ಅವೆಲ್ಲ ಕಸದ ಬದುವುಗಳಾಗ್ಬಿಟ್ಟು ನಮ್ಮ ರೈತರು ಏನ್ರಿ, ಅದು ಆಗ್ಬಾರ್ದಾಗಿತ್ತು. ಬದುವುಗಳೇ ಬೆಳೆದಂತಹ ಕೆಲವೊಂದು ಆ ಒಂದು ಆಹಾರಗಳನ್ನು ತೆಗೆದುಕೊಂಡು ಮಣ್ಣಿಗಾಗಲಿ ಅಥವಾ ದನಕರುಗಳಿಗೆ ಕೊಟ್ಟಿದ್ರೆ ಈ ದನಗಳು ಅದನ್ನು ತಿಂದ್ಕೊಂಡು ಅದೇನು ನಾವು ಸಗಣಿ ಕೊಡ್ತದೆ ಅದು ಒಳ್ಳೆ ಉತ್ಕೃಷ್ಟವಾದಂತ ಗೊಬ್ಬರ. ಅದೇ ನೀವು ಹೇಳಿದ್ರಿ, 10 ಎಕರೆ ಜಮೀನು ಇದ್ದಾಗ ಅಟ್ ಲೀಸ್ಟ್ 1 ಎಕರೆ ಜಮೀನಲ್ಲಾದ್ರೂ ಈ ತರದ ಏನಾದ್ರೂ ಬೆಳ್ಕೊಂಡ್ರೆ ಒಂದು ಮಾಡಬೇಕು ಅನುಕೂಲ ಆಗುತ್ತೆ ಏನ್ರಿ. ಈಗ ನಾನು ಎಲ್ಲರಿಗೂ ಹೇಳ್ತೀನಿ, ನೀ ಎಷ್ಟರ ಇರಲಿ ನಿನ್ನ ಭೂಮಿ, ಕನಿಷ್ಠ 25% ನೀನು ಕಾರ್ಡ್ ಮಾಡ್ಬೇಕು, ಅದನ್ನ ಆ ಕಾರ್ಡನ್ನು ಹಂಗೆ ಬಿಡಬೇಕು. ಆ ಸಣ್ಣ ಸಣ್ಣ ನಾನು ಹೇಳೋದು ಏಕದಮ್ ಬೇಡ, ನಮ್ಮಲ್ಲಿ ಏನು ಲಭ್ಯತೆ ಇದಾವೋ ಚಿಕ್ಕ ಚಿಕ್ಕ ಸಸ್ಯಗಳೇ ಸಾಕಾಗುತ್ತೆ. ಅಲ್ಲಿ ದನಗಳನ್ನ ಬಿಡ್ರಿ, ಅದು ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಬಿದ್ದಂತ ಏನು ಪರಿಕರಗಳು ಏನು ಇರ್ತವೆ ಅದೇ ಒಂದು ಒಳ್ಳೆ ಗೊಬ್ಬರ ಆಗತ್ತೆ. ಈ ರೀತಿ ಕ್ರಮೇಣವಾಗಿ ನಾವು ಭೂಮಿಯನ್ನ ಪರಿವರ್ತನೆ ಮಾಡ್ಕೊಂತ ಬರಬೇಕು. ಇದರಿಂದ ಒಟ್ಟಾರೆ ಸಮಗ್ರವಾಗಿ ಒಂದು ಕೃಷಿ ಪದ್ಧತಿ ನಮ್ಮಲ್ಲಿ ಅಳವಡಿಕೆ ಆಗುತ್ತೆ. ಅದಕ್ಕೆ ಪೂರಕವಾದಂತ ಕೆಲವೊಂದು ಕಾರ್ಯಗಳನ್ನು ಅವರು ತೆಗೆದುಕೊಳ್ಬೇಕು. ಈಗ ಬರೀ ನಾನು ದನದಿಂದನೇ ಗೊಬ್ಬರ ತಗೊಂತೀನಿ ಅಂದ್ರೆ ಕೆಲವೊಮ್ಮೆ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ಕುರಿ ಸಾಕಾಣಿಕೆ ಮಾಡಬಹುದು, ಆಡು ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು. ಈ ಬೇಕಾದಷ್ಟು ನಾವು ಪರ್ಯಾಯ ಕಾಯಕಗಳು ಇದಾವೆ ಕೃಷಿಯಲ್ಲಿ. ಅವನಿಗೆ ಒಂದ್ ಕಡೆಯಿಂದ ಇನ್ಕಮ್ ಕೊಡ್ತವೆ, ಇನ್ನೊಂದು ಆ ಭೂಮಿಗೆ ಗೊಬ್ಬರವನ್ನು ಕೊಡ್ತಕ್ಕಂತಾನು ಈಗ ಪ್ರಾಣಿಯಿಂದನೇ ಭೂಮಿ ಗೊಬ್ಬರ ಅಂದ್ರೆ ಪೂರಕವಾಗಿ ಒಂದು ಚೈನ್ ಇದ್ದ ಹಾಗೆ ಈಗ ಅದನ್ನ ಮಾಡ್ಲಿಕ್ಕೆ ಬೇಸರ ಮಾಡ್ಕೊಂಡು ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ನಮ್ಮ ರೈತರು ವಿಮುಖರಾಗ್ತಾ ಇದ್ದಾರೆ, ಒಂದು ಬೆಳೆಗೆ ಹೋಗ್ತಾ ಇದ್ದಾರೆ. ಆಮೇಲೆ ಈಗ ಒಂದ್ ಬೆಳೆ ಅದು ಈಗ ಉದಾಹರಣೆಗೆ ರೈಸ್ ತಗೋಬಹುದು, ನಾನು ಭತ್ತ ಬೇಡ ಅಂತ ಹೇಳದಲ್ಲ, ಆದ್ರೆ ಭತ್ತ ಬಂದ್ಮೇಲೆ ರೈತರಷ್ಟು ಸೋಮಾರಿಗಳಾಗಿರ ಅನ್ನಕ್ಕೆ ಇದು ಒಂದು ಉದಾಹರಣೆ. ಭತ್ತ ನೆಟ್ಟಿದ್ರೆ ಅಂದ್ರೆ ಮುಗಿತು, ನೀರ್ ಕೊಟ್ಟರು, ಗೊಬ್ಬರ ಕೊಟ್ಟರು, ಮತ್ತೆ ಸೀದಾ ಕೊಯ್ಲಿಕ್ಕೆ ಹೋದ್ರು. ಅಲ್ಲಿವರೆಗೆ ಏನು ಕೆಲಸ ಮಾಡಲ್ಲ. ಈ ಕಬ್ಬಿನಲ್ಲಿ ಹಂಗೆ ಆಗಿದೆ, ಕೆಲವೊಂದು ಈ ಮುಸ್ಕಿನ್ ಜೋಳನು ಹಂಗೆ ನಡುವೆ ಏನು ಕೆಲಸನೇ ಇರೋದಲ್ಲ. ಅದು ಆ ಒಂದು ಸಮಯ ಉಳಿಸಿ ಆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಸೊ ಈ ರೀತಿ ಕೆಲವೊಂದು ಈಗ ರೈತನ ತಪ್ಪಂತ ನಾನು ಹೇಳೋದಲ್ಲ, ಬಟ್ ನಮ್ಮ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಬೇಕಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬದ್ರಿಪ್ರಸಾದ್ ಅವರೇ, ತಾವು ಮೂಲಭೂತವಾಗಿ ಕೀಟಶಾಸ್ತ್ರಜ್ಞರು, ಕೀಟಗಳು ಹೇಗೆ ನಮ್ಮ ಈ ಭಾಗದ ಬೆಳೆಗಳನ್ನು ಬಾಧಿಸ್ತವೆ ಮತ್ತು ರೈತರು ಏನೇನು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಹೇಳ್ತೀರಿ? ಬಹಳ ಸೂಕ್ತವಾದ ಪ್ರಶ್ನೆ ಇದು. ಯಾಕೆಂದ್ರೆ ಈಗ ನಾವು ಮುಂಗಾರಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಕೀಟಗಳು ಏನು ಬರುತ್ತೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸೋದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವು ಕೆಲವು ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ಈ ಕೀಟಗಳನ್ನು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬಹುಶಃ ಈಗಾಗಲೇ ನಾವು ಮುಂಗಾರು ಬೆಳೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಈಗ ಹೆಸರು ಹಾಕ್ತೀವಿ. ಅದೇ ಥರ ಈ ಒಂದು ಎಳ್ಳು, ಶೇಂಗಾ ಅಥವಾ ಈಗ ವಾಣಿಜ್ಯ ಬೆಳೆಗಳಾಗಿ ಮೆಣಸಿನಕಾಯಿ, ಟೊಮೊಟೊ ಈ ಥರ ಬೆಳೆಗಳನ್ನು ಸಾಕಷ್ಟು ಹಾಕ್ತೀವಿ. ಇಲ್ಲೆಲ್ಲ ಈ ಒಂದು ರಸ ಹೀರುವಂತಹ ಕೀಟಗಳ ಬಾಧೆ ಜಾಸ್ತಿ. ಅದರಲ್ಲೂ ವಿಶೇಷವಾಗಿ ಈ ಒಂದು ಬೇಸಿಗೆಯ ಹಿನ್ನೆಲೆಯಲ್ಲಿ ಈ ಒಂದು ತ್ರಿಪ್ಸ್ನುಷಿಯ ಬಾಧೆ ಬಹಳಷ್ಟು ಬರುತ್ತೆ. ಹಾಗಾಗಿ ರೈತ ಬಾಂಧವರು ಈ ಒಂದು ಬೆಳೆಗಳನ್ನು, ಯಾವುದೇ ಈ ಬೆಳೆಗಳನ್ನು ಹಾಕ್ಕೊಳ್ಳಿಕ್ಕೆ ಮುಂಚೆ ಅದಕ್ಕೆ ನಾವು ಬದುಗಳ ಸುತ್ತ ಒಂದು 4 ಸಾಲು ಸಜ್ಜೆ ಅಥವಾ ಜೋಳ ಅಥವಾ ಮೆಕ್ಕೆಜೋಳ ಅಥವಾ ತೊಗರಿ ಇಂತಹ ಬೆಳೆಗಳನ್ನು ನಾವು ಒಂದು ಬಲೆ ಬೆಳೆಯಾಗಿ ಅಥವಾ ಒಂದು ರಕ್ಷಣಾ ಬೆಳೆಯಾಗಿ ನಾವು ಬದುವಿನ ಸುತ್ತ ಹಾಕೊಂಡಿದ್ದೆ ಆದರೆ ಈ ಒಂದು ತ್ರಿಪ್ಸ್ನುಷಿಯ ಬಾಧೆಯನ್ನು ನಾವು ತಡೆಗಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವೆಲ್ಲ ಆ ಬೆಳೆಗಳಿಗೆ ಹೋಗುತ್ತೆ ಅಥವಾ ಆ ಬೆಳೆಗಳನ್ನು ದಾಟಿ ಮುಖ್ಯವಾದ ಬೆಳೆಗಳಿಗೆ ಅವು ಬರಲಿಕ್ಕೆ ತಡೆಗಟ್ಟ ಬೆಳೆಗಳು ನಾಶ ಆಗ್ತವೆ. ಆ ಬೆಳೆಗಳು ನಾಶ ಆಗುತ್ತೆ ಅನ್ನೋದಕ್ಕಿಂತ ಈಗ ಈ ಒಂದು ಬೆಳೆಗಳು ಮುಖ್ಯವಾದ ಬೆಳೆಗೆ ಬರೋದಿಲ್ಲ. ಒಂದು, ಎರಡನೇದಾಗಿ ಈ ಬೆಳೆಗಳು ಅವುಗಳಿಗೆ ಆಹಾರ ಸಸ್ಯಗಳಲ್ಲ. ಈ ಜೋಳ ಆಗಲಿ ಅಥವಾ ಇವು ಈ ತ್ರಿಪ್ಸ್ನುಷಿಗೆ ಆಹಾರ ಸಸ್ಯಗಳಲ್ಲ. ಹಾಗಾಗಿ ಅವುಗಳು ಆ ಒಂದು ರಕ್ಷಣೆಯನ್ನು ಕೊಡಲಿಕ್ಕೆ ಅವುಗಳು ಸಹಕಾರಿಯಾಗುತ್ತೆ. ಅಲ್ಲಿಂದ ಮುಂದೆ ಬರೋದಿಲ್ಲ, ಮುಂದೆ ಬರೋದಿಲ್ಲ, ಅವುಗಳನ್ನು ದಾಟಿ ಮುಂದೆ ಬರದಿದ್ದಂಗೆ ತಡೆಗಟ್ಟುತ್ತದೆ. ಎರಡನೇದಾಗಿ ಈ ಒಂದು ಬೆಳೆಗಳ ಸಾಲುಗಳ ಮಧ್ಯೆ ಈಗ ಕೆಲವೊಂದು ಬೆಳೆಗಳಲ್ಲಿ ಈ ಒಂದು ಚೆಂಡು ಹೂವು ಬಹಳ ಆಕರ್ಷಣೆಯ ಒಂದು ಬೆಳೆ. ಅದು ಈ ಒಂದು ಹಳದಿ ಹೂವಿನ ಬೆಳೆಯಂತಹ ಈ ಒಂದು ಚೆಂಡು ಹೂವನ್ನ ಪ್ರತಿ 15 ಮತ್ತು 25 ಸಾಲಿಗೆ ಒಂದು ಸಾಲಿನಂತೆ ಈ ಚೆಂಡು ಹೂವನ್ನ ಬೆಳೆಯೋದ್ರಿಂದ ಈ ಒಂದು ನುಷಿಗಳ ಬಾಧೆಯನ್ನ ನಾವು ಆಕರ್ಷಣೆ ಮಾಡಿ ಈ ಒಂದು ಚೆಂಡು ಹೂವಿನ ಮೇಲೆ ಬರೋಹಂಗ್ ಮಾಡಿ ಅವುಗಳನ್ನು ನಾವು ಕಿತ್ತು ನಾಶಪಡಿಸಿದ್ದೇ ಆದ್ರೆ ಈ ಒಂದು ಮುಖ್ಯ ಬೆಳೆಗಳಿಗೆ ಈ ಒಂದು ಕೀಟದ ಬಾಧೆ ಕಡಿಮೆ ಆಗುತ್ತೆ. ಇನ್ನು ನಾವು ಕಳೆದ ಸಾಲಿನ ಒಂದು ನಮ್ಮ ಅನುಭವವನ್ನು ಹೇಳಬೇಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಈ ಒಂದು ಮೆಕ್ಕೆಜೋಳಕ್ಕೆ ಹೊಸದಾಗಿ ಕಾಣಿಸ್ಕೊಂಡಿರತಕ್ಕಂತ ಒಂದು ಸೈನಿಕ ಹುಳು, ಇದು ಒಂದು ಆಕ್ರಮಣಕಾರಿ ಸೈನಿಕ ಹುಳು ಅಂತ ನಾವೇನು ಹೇಳ್ತಾ ಇದೀವಿ. ಈ ಒಂದು ಬಾಧೆ ಕಳೆದ ವರ್ಷದಿಂದ ನಮಗೆ ಬಹಳ ತೀವ್ರತರವಾಗಿ ಕಂಡು ಬಂದಿದೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ರೈತ ಬಾಂಧವರಿಗೆ ನಾವು ಈ ಮೂಲಕ ಹೇಳೋದೇನಂತ ಹೇಳಿದ್ರೆ, ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಈ ಒಂದು ಮೆಕ್ಕೆಜೋಳವನ್ನು ಬೆಳಿಬೇಡಿ. ಇದು ಬಹಳ ಕಟ್ಟುನಿಟ್ಟಾಗಿ ಹೇಳುವಂಥದ್ದು. ಯಾಕೆಂದ್ರೆ ನಾವು ಬೆಳೆಯೋದು ಪರ್ಯಾಯ ಬೆಳೆಗಳಾಗಿ ಬೇರೆ ನಿಮಗೆ ಸಾಕಷ್ಟು ಬೆಳೆಗಳಿದೆ. ಇವತ್ತು ಸೂರ್ಯಕಾಂತಿ ಇರ್ಬೋದು, ಶೇಂಗಾ ಇರ್ಬೋದು, ಮೆಕ್ಕೆಜೋಳಕ್ಕಿಂತ ಹೆಚ್ಚಿನ ಒಂದು ನಿಮಗೆ ಆದಾಯವನ್ನು ಕೊಡ್ತಕ್ಕಂತಹ ಬೆಳೆ ಇದೆ. ಸ್ವಲ್ಪ ನಾವು ಶ್ರಮವಹಿಸಿ ಮಾಡಿದ್ದೆ ಆದರೆ ಅಂತಹ ಬೆಳೆಗಳನ್ನು ಬೆಳೆಯೋದ್ರಿಂದ ಪ್ರಮುಖವಾಗಿ ಈ ಒಂದು ಕೀಟದ ಹಾವಳಿಯನ್ನು ನಾವು ತಡೆಗಟ್ಟಬಹುದು. ಯಾಕೆಂದ್ರೆ ಕಳೆದ ಸಾಲಿನಲ್ಲಿ ನಾವು 100%ಗೆ ಹಾನಿಯನ್ನು ನಾವು ಅನುಭವಿಸಿದ್ದೇವೆ ಈ ಕೀಟದಿಂದ. ಇನ್ನು ಅನಿವಾರ್ಯವಾಗಿ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಬೇಕಂತ ಹೇಳಿದ್ರೆ ಇವತ್ತು ನಮಗೆ ಮುಖ್ಯವಾಗಿ ಈ ಒಂದು ಕೀಟನಾಶಕವಾದಂತಹ ಸಯಂಟ್ರಿನಿಪ್ರೋಲ್ ಈ ಒಂದು ಕೀಟನಾಶಕ ಇದೆ, ಥಯಾಮೆಥಾಕ್ಸಮ್ ಈ ಒಂದು ಬೀಜೋಪಚಾರಕ್ಕೆ ಈ ಕೀಟನಾಶಕಗಳು ಲಭ್ಯ ಇದೆ. ಅವುಗಳಿಂದ ಸೂಕ್ತವಾಗಿ ಬೀಜೋಪಚಾರ ಮಾಡಿದ್ದೆ ಆದರೆ ಸುಮಾರು 30-35 ದಿವಸ ಈ ಒಂದು ಕೀಟದ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಈ ಒಂದು ಬೆಳೆಯ ಸುತ್ತ ಬದು ಬೆಳೆಗಳನ್ನು ಬೆಳೆಯೋದ್ರಿಂದ ಈ ಒಂದು ಕೀಟದ ಬಾಧೆಯನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇವತ್ತು ಆ ಒಂದು ಕೀಟವನ್ನು ಆಕರ್ಷಣೆ ಮಾಡಲಿಕ್ಕೆ ಮೋಹಕ ಬಲೆಗಳು ಲಭ್ಯ ಇದೆ. ಪ್ರತಿ ಎಕರೆಗೆ ಸುಮಾರು 15-18 ಮೋಹಕ ಬಲೆಗಳನ್ನು ಅಳವಡಿಸೋದ್ರಿಂದ ಈ ಒಂದು ಕೀಟವನ್ನು ಆಕರ್ಷಣೆ ಮಾಡಲಿಕ್ಕೆ ಅದನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅಲ್ಲದೆ ಈ ಒಂದು ಕೀಟವನ್ನು ಹತೋಟಿ ಮಾಡಲೇಬೇಕು ಅಥವಾ ನಿಯಂತ್ರಣ ಮಾಡಬೇಕಂದ್ರೆ ಭಾಳ ಮುಖ್ಯವಾಗಿ ರೈತರು ಗಮನದಲ್ಲಿಟ್ಕೊಳ್ಬೇಕಾದ್ದು ಆ ಒಂದು ಸಿಂಪರಣ ದ್ರಾವಣವನ್ನು ನೇರವಾಗಿ ಸುಳಿಗೆ ಬೀಳುವಂತೆ, ಈ ಒಂದು ಕೈಚಾಲಿತ ಪಂಪ್ ಅಥವಾ ಸಿಂಪರಣ ಯಂತ್ರದಿಂದ ನೇರವಾಗಿ ಸುಳಿಗೆ ಸಿಂಪರಣೆಯನ್ನು ಮಾಡಿದಾಗ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಆದರೆ ಇಷ್ಟೆಲ್ಲ ನಾವು ಸಾಹಸ ಪಡೋ ಬದಲು ಸವಾಲಿನ ಕೆಲಸ, ಆ ಒಂದು ಬೆಳೆಯನ್ನೇ ನಾವು ಬದಲಾಯಿಸಿ ಹೆಚ್ಚಿನ ಒಂದು ಲಾಭವನ್ನು ತಗೊಳ್ಳೋದು ಭಾಳ ಸೂಕ್ತ ಅನಿಸುತ್ತೆ. ಈ ಒಂದು ಹೆಚ್ಚಿನ ಬೆಳೆ ಆದಾಯ ಅಥವಾ ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಸಾಕಷ್ಟು ಮಾರ್ಗಗಳಿದ್ದಾವೆ. ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ ಇವತ್ತು ಎಳ್ಳು, ಗುರೆಳ್ಳು, ಸೂರ್ಯಪಾನ ಇಂತಹ ಬೆಳೆಗಳಲ್ಲಿ ನಮ್ಮ ಇಳುವರಿಯನ್ನು ಜಾಸ್ತಿ ಮಾಡಿಸ್ಕೊಳ್ಳಿಕ್ಕೆ ಜೇನಿನ ಒಂದು ಪರಾಗಸ್ಪರ್ಶವನ್ನು ನಾವು ನೋಡ್ಬೋದು. ಪ್ರತಿ ಎಕರೆಗೆ 2-3 ಜೇನು ಪೆಟ್ಟಿಗೆಗಳನ್ನು ನಾವು ಇಟ್ಟಿದ್ದೇ ಆದರೆ ಇಳುವರಿಯಲ್ಲಿ ಸುಮಾರು 45-100 ಈ ಒಂದು ಇಳುವರಿಯ ಹೆಚ್ಚಳವನ್ನು ನಾವು ಕಾಣ್ತೇವೆ. ದಯವಿಟ್ಟು ಈ ಒಂದು ರೈತ ಬಾಂಧವರು, ಇಲ್ಲಿಯ ತನಕ ಈ ಒಂದು ಭಾಗದಲ್ಲಿ ಜೇನು ಕೃಷಿ ಇಲ್ಲ, ಇದನ್ನು ನಾವು ಅಳವಡಿಸ್ಕೊಂಡು ಅದನ್ನು ಪ್ರಾಯೋಗಿಕವಾಗಿ ನಾವು ನೋಡಿದ್ದೇ ಆದರೆ ಜೇನು ಕೃಷಿಯಿಂದ ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಪಾಟೀಲ್ರೇ, ಇದು ಕೊಪ್ಪಳದ್ದು ನಿಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ, ಏನೇನು ಶಿಕ್ಷಣಗಳನ್ನು ಮತ್ತು ತರಬೇತಿಯನ್ನು ಯಾರ್ಯಾರಿಗೆ ನೀಡ್ತಾ ಇದ್ದೀರಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಮಾಡಲಿಕ್ಕೆ ಸಾಧ್ಯ? ಇದು ಮುಖ್ಯವಾಗಿ ನಾವು ನಮ್ಮ ಕೇಂದ್ರದಿಂದ ವಿಶ್ವವಿದ್ಯಾಲಯ ಅಂದರೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಆದಂಥ ಸಂಶೋಧನೆಗಳನ್ನು ಪ್ರತಿ ವರ್ಷ ವಿಜ್ಞಾನಿಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು ಅಲ್ಲಿ ನಮ್ಮಲ್ಲೇ ಏನು ಆಯ್ಕೆಗೊಂಡು ಅಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿರ್ತಾರೆ, ಅಪ್ರೂವಲ್ ಕೊಟ್ಟಿರ್ತಾರೆ. ಅಂಥವುಗಳನ್ನು ನಮ್ಮ ಇಲ್ಲಿ ಭಾಗಕ್ಕೆ ನಮ್ಮ ರೈತರಿಗೆ ಏನು ಬೇಕು ಆ ರೀತಿ ರೈತರ ಹೊಲಗಳನ್ನೇ ರೈತರ ಮೂಲಕ ನಾವು ಅದನ್ನು ಪ್ರತ್ಯಕ್ಷಗಳನ್ನು ಮಾಡಿಸಿ ಅವರಿಗೆ ಆ ಒಂದು ತಂತ್ರಜ್ಞಾನದ ಪರಿಚಯ ಮಾಡಿಕೊಡ್ತೀವಿ. ಆಮೇಲೆ ತಂತ್ರಜ್ಞಾನವನ್ನು ಅಲ್ಲಿ ಇವ್ಯಾಲ್ಯೂಷನ್ ಕೂಡ ಮಾಡಿಸ್ತೀವಿ ನಾವು ರೈತರ ಕಡೆಯಿಂದ, ಅವನ ಅನುಭವ ಕೇಳ್ತೀವಿ. ಮತ್ತೆ ಅದನ್ನು ನಾವು ಒಳ್ಳೆ ವಿಜ್ಞಾನಿಗಳಿಗೆ ತಿಳಿಸ್ತೀವಿ ಮುಂದಿನ ಮೀಟಿಂಗಲ್ಲಿ, ಇದು ರೈತನಿಗೆ ಹಿಂಗಾದರೆ ಒಳ್ಳೆಯದು, ಈ ರೀತಿ ಆದರೆ ಸ್ವಲ್ಪ ಇದಾಗುತ್ತೆ ಅಂತೇಳಿ ಮತ್ತೆ ಅದರ ಬಗ್ಗೆ ಸಂಶೋಧನೆ ಕಂಟಿನ್ಯೂ. ಇದು ಒಂದು ಅಂಶ. ಎರಡನೇ ಅಂಶ, ಮುಖ್ಯವಾಗಿ ಇಲ್ಲಿ ನಾವು ಸ್ಥಳೀಯವಾಗಿ ದೊರೆಯತಕ್ಕಂಥ ಅನೇಕ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶು ವಿಜ್ಞಾನ ಇಲಾಖೆ, ಮೀನುಗಾರಿಕೆ, ರೇಷ್ಮೆ ಇಂಥ ಅನೇಕ ಇಲಾಖೆಗಳಿರ್ತವೆ, ಅವುಗಳಲ್ಲಿ ಕೆಲವೊಂದು ಯೋಜನೆಗಳಿರ್ತವೆ ರೈತರ ಸಲುವಾಗಿಂತಾನೆ. ಅವ್ರ ಜೊತೆಗೇನು ನಾವು ಅವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹೋಗಿ ಅಲ್ಲಿ ರೈತರಿಗೆ ತರಬೇತಿ ಕೊಡೋದಾಗಲಿ ಅಥವಾ ಅವ್ರ ಜೊತೆಗೆ ಈ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಚರ್ಚೆ ಮಾಡಿ ಆ ರೈತರಿಗೆ ಏನು ಬೇಕು ಆ ವೈಜ್ಞಾನಿಕ ಅದಕ್ಕೊಂದು ರೂಪರೇಷೆ ಏನು ಮಾಡಬೇಕು ಅಂಥೇಳಿ ಅದು ಒಂದು ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ. ಆಮೇಲೆ ನಮ್ಮ ಕೇಂದ್ರದಲ್ಲೇ ಕೆಲವೊಂದು ಹೋದ ವರ್ಷ ನಾವು ಈ ಡಬಲಿಂಗ್ ಇನ್ಕಮ್ ಅಂತ ಏನಿದೆ ಆ ಒಂದು ಕಾನ್ಸೆಪ್ಟ್ ಮೇಲೇ ನಾವು ಕೆಲವೊಂದು ಲೆಕ್ಚರ್ ಸೀರೀಸ್ ಇಟ್ಕೊಂಡಿದ್ವಿ, ಉಪನ್ಯಾಸ ಮಾಲಿಕೆಗಳನ್ನು ಇಟ್ಕೊಂಡು. ಅಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ವಿಜ್ಞಾನಿಗಳು ಕಡಿಮೆ ಇದ್ರು, ರೈತರನ್ನೇ ಕರೆಸ್ಬಿಟ್ಟಿದ್ವಿ ನಾವು. ಉದಾಹರಣೆಗೆ ರೈತನೇ ಒಬ್ಬ ವಿಜ್ಞಾನಿ ಆಗಬಹುದು, ಅವಾಗ ಒಂದು ಸೆಷನ್ ವಿಜ್ಞಾನಿದಾದ್ರೆ ಇನ್ನೊಂದು ಸೆಷನ್ ರೈತಂದಿರ್ತಿತ್ತು. ನಾವು ವಿಶೇಷ ರೈತರನ್ನ ನಮ್ಮ ರಾಜ್ಯ ಮಟ್ಟದಿಂದ ನಾವು ರೈತರನ್ನ ಕರೆಸಿದ್ವಿ. ಈ ಕಾಯಿಪಲ್ಯ ಬೆಳೆ ನಾವು ತರಬೇತಿ ಇಟ್ಕೊಂಡ್ರೆ ಕಾಯಿಪಲ್ಯ ಯಾರು ಚೆನ್ನಾಗಿ ಬೆಳೀತಾರೆ ನಮ್ಮ ರಾಜ್ಯದಲ್ಲಿ ಅವ್ರನ್ನ ಕರೆಸಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಯಶಸ್ಸನ್ನು ಕಂಡ್ವಿ ನಾವು. ಈ ರೀತಿಯಾಗಿ ನಾವು ಕೆಲವೊಂದು ಪ್ರಯತ್ನ ಮಾಡಿದ್ವಿ. ಆಮೇಲೆ ಮಣ್ಣು ಮತ್ತು ನೀರಿನ ಆರೋಗ್ಯ ನಿರ್ವಹಣೆ ಬಗ್ಗೆ ಅದರದೇ ಒಂದು ತಜ್ಞರು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ತಜ್ಞರನ್ನು ಕರೆಸಿದ್ವಿ. ಈ ರೀತಿ ಒಂದು 2-3 ಆಮೇಲೆ ಮೆಡಿಸಿನಲ್ ಪ್ಲಾಂಟ್ಸ್. ಈಗ ನೋಡ್ರಿ, ಮುಖ್ಯವಾಗಿ ನಮ್ಮ ರೈತರು ಈ ನಾರ್ಮಲ್ ಬೆಳೆಗಳನ್ನು ಬೆಳೆದು ಅಂದರೆ ಸಾಮಾನ್ಯ ಬೆಳೆಗಳನ್ನು ಬೆಳೆದು ಬೆಳೆದು ಸುಸ್ತಾದಾಗ ಅವರಿಗೆ ಯಾ ನೆಕ್ಸ್ಟ್ ಬೆಳೆ ಏನು ಅಂದಾಗ ಒಳ್ಳೆಯ ಒಂದು ಇಳುವರಿ ಅಥವಾ ಇನ್ಕಮ್ ಕೊಡ್ತಕ್ಕಂಥ ಬೆಳೆ ಮತ್ತು ಭೂಮಿಗೂ ಆರೋಗ್ಯ ವೃದ್ಧಿಸುವಂಥ ಬೆಳೆ ಅಂದರೆ ಈ ಒಂದು ಔಷಧಿ ಬೆಳೆಗಳು. ಏನು ಇದನ್ನು ನಮ್ಮ ರೈತರು ಭಾಳ ಗಮನದಲ್ಲಿ ಇಡಬೇಕು. ವಿಶೇಷವಾಗಿ ಈ ನೆಲ್ಲು ಬೆಳೆದಂಥ ಪ್ರದೇಶ ಏನಿದೆ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ರೈತರು ಇವತ್ತು ಒಂದು ಎಕರೆ ನೆಲ್ಲು ಬೆಳಿತಾನಪ್ಪ ಅಂದರೆ ಅವನು -5,000 ಆಗಿದೆ ಇನ್ಕಮ್ ಇವತ್ತು. ಪ್ಲಸ್ ಅಲ್ಲಿ ಇಲ್ಲ, ಇಲ್ಲ, -5,000 ಇರಬೇಕು ಅಂತಂದ್ರೆ ಅದು ಒಂದು ಎಕರೆ ನೆಲ್ಲು ಬೆಳೆಯುವಂಥ ಪರಿಸ್ಥಿತಿ ಆಗಿದೆ. ಅಂಥವ್ರಿಗೆಲ್ಲ ಈಗ ಸಿಂಧೂರು ಭಾಗದಲ್ಲಿ, ಗಂಗಾವತಿ ಕೆಲವೊಂದು ಭಾಗಗಳಲ್ಲಿ ಕಾಟಗಿಲ್ ಕೇಳ್ತಾನೆ, ಏನು ಮಾಡೋಣ್ರಿ, ಸಾಕಾಗಿದೆ ನಮಗೆ ರೈಸ್ ಬೆಳೆದು, ಅದರದೆಲ್ಲ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ, ಏನೇನೋ ಕಾರಣಗಳಿದ್ದಾವೆ. ಆದ್ದರಿಂದ ನಾನಂತಲ್ಲಿ ಏನು ಹೇಳ್ತೀನಿ, ಸ್ವಲ್ಪ ನೀರಿನ ಲಭ್ಯತೆ ಸ್ವಲ್ಪ ಇರ್ತಕ್ಕಂಥ ಮಣ್ಣಿನಲ್ಲಿ ಇರುವಂಥ ಅಥವಾ ಸಿಕ್ಕಾಗ ನೀರು, ಆಮೇಲೆ ಮಡಿಗಳು ರೆಡಿ ಇರ್ತಾವರು, ಅಂಥಲ್ಲಿ ಕೆಲವೊಂದು ಔಷಧಿ ಸಸ್ಯಗಳನ್ನು ಹಾಕೋದು ಭಾಳ ಉತ್ತಮ. ಅವು ಏನಾಗುತ್ತೆ, ಔಷಧಿ ಸಸ್ಯಗಳನ್ನು ಹಾಕೋದ್ರಿಂದ ಅವು ಯಾವ ಈ ಕಾಡು ಪ್ರಾಣಿಗಳು, ಈ ಕುರಿ ಆಡುಗಳು ತಿನ್ನೋದಿಲ್ಲ, ಆ ಮನುಷ್ಯರು ತಗೊಂಡು ಹೋಗೋದಿಲ್ಲ, ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಅಂದ್ರೆ ಈ ಜಾಗ ಸೂಕ್ತವಾಗಿ ಯಾವುದೇ ನಮ್ಮಲ್ಲಿ ಬೇಕಾದಷ್ಟು, ಈಗ ಅಶ್ವಗಂಧ ಅಂತಿದೆ, ಆಮೇಲೆ ಶತಾವರಿ ಅಂತ ಇದೆ, ಆಮೇಲೆ ಹುಲ್ಲುಗಳಿದಾವೆ ಒಂದಿಷ್ಟು, ಏನು ಲೆಮನ್ ಗ್ರಾಸ್ ಹುಲ್ಲು, ಹೌದು, ಏನ್ರಿ ಇಂಥವೆಲ್ಲ ಇದಾವೆ. ಅವು ಕೊಡ್ತಕ್ಕಂಥ ಕೆಲವೊಂದು ಈ ಪಾನೀಯಗಳನ್ನು ರೆಡಿ ಮಾಡ್ತಕ್ಕಂಥ ಔಷಧಿ ಸಸ್ಯಗಳು ಇದಾವೆ, ಅವನ್ನೆಲ್ಲ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಅದಕ್ಕೊಂದು ಒಳ್ಳೆ ನೆಟ್ವರ್ಕಿಂಗ್ ಕೂಡ ಇದೆ, ಆಲ್ರೆಡಿ ಮಾರ್ಕೆಟಿಂಗ್ ಆಗಿದೆ. ಅಂಥದನ್ನ ರೈತರು ಉಪಯೋಗ ಮಾಡ್ಕೋಬೇಕು, ಇಲಾಖೆ ಮೂಲಕ ಅದರ ಸೌಲಭ್ಯ ತೆಗೆದುಕೊಂಡು. ಇಲಾಖೆಯಿಂದ ಈಗ ಸಬ್ಸಿಡಿ ಕೂಡ ಇದೆ, ಈಗ ನಾವು ಯಾವ್ದಾದ್ರು ಔಷಧಿ ಸಸ್ಯ ಬೆಳಿತೀವಿ ಅಂತಂದ್ರೆ ಅಂಥವನ್ನು ಮಾಡ್ಕೊಂಡು ಅಂದ್ರೆ ಏನಾಗುತ್ತೆ, ಅಲ್ಲಿ ಕಾಲುಗೈ ಅಂತ ಹೇಳ್ತೀವಿ ನಾವು, ಅಂದ್ರೆ ಬೆಳೆಗಳ ಪರಿವರ್ತನೆ ಮಣ್ಣಿನಲ್ಲಿ ಆದಾಗ ಆ ಮಣ್ಣಿನಲ್ಲಿರ್ತಕ್ಕಂಥ ಪರಿಸರ ಬದಲಾವಣೆ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ಮತ್ತೆ ನಾವು ಮಾಮೂಲಿ ಬೆಳೆಗಳನ್ನು ಹಾಕೊಂಡ್ರೆ ಅದ್ರ ಮೇಲೆ ಯಾವುದು ವ್ಯತಿರಿಕ್ತ ಪರಿಣಾಮ ಆಗಲ್ಲ. ಬೆಳೆ ಪರಿವರ್ತನೆ ಅನ್ನೋದು ಎಷ್ಟು ವರ್ಷಗಳಿಗೆ ಒಂದ್ಸರಿ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ? ಇವಾಗ ನಾನು ಹೇಳೋದೇನಂದ್ರೆ, ಈಗ ಉದಾಹರಣೆಗೆ ನೀರಿದ್ರಪ್ಪ ಅಂದ್ರೆ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದೊಳಗೆ ಈಗ ನೆಲ್ಲಿನ ಮೇಲೆ ನೆಲ್ಲು ಹಾಕ್ಬಿಡ್ತಾರೆ, ಅಂದ್ರೆ ಅಕ್ಕಿ ಮೇಲೆ ಅಕ್ಕಿ ಬೆಳೆ, ಮೂರು ಅಂದ್ರೆ ನಾಲ್ಕನ ಬೆಳೆನ ಹಾಕ್ಬಿಡ್ತಾರೆ, ಅದನ್ನ ಮಾಡಬಾರ್ದು. ಕನಿಷ್ಠ ಪಕ್ಷ ಒಂದು ಡ್ರೈ ಬೆಳೆ ಆದ್ರೆ ಒಂದು ವೆಟ್ ಬೆಳೆ ಅಂತ ಹೇಳ್ತೀವಿ ನಾವು, ನೀರಿರಲ್ಲ. ನೀರಿದ್ರೂ ಕೂಡ ನೀರು ಬೇಡಪ್ಪ ಅನ್ನೋ ಲೆವೆಲ್ಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ, ಈಗ ಸೀರಿಯಲ್ಸ್ ಅಂತ ಕರಿತೀವಿ ಏಕದಳ ಧಾನ್ಯ, ಒಂದು ಏಕದಳ ಧಾನ್ಯ ಬಂದ್ರೆ ಇನ್ನೊಂದು ದ್ವಿದಳ ಧಾನ್ಯ ಬರಲೇಬೇಕು ಅಲ್ಲಿ, ಆ ಪಲ್ಸ್ ಅಂತ ಕರಿತೀವಿ. ಇನ್ನೊಂದು ಆಯಿಲ್ ಸೀಡ್ ಅಂತ ಬರಬೇಕು, ಅಂದ್ರೆ ಎಣ್ಣೆ ಕಾಳು ಬೆಳೆ ಬರಬೇಕು. ಈ ರೀತಿ ತಂದು ಒಂದು ಅದರಲ್ಲಿ ದನಗಳಿಗೆ ಬೇಕಾದಂತ ಫಾರ್ಡರ್ ಬರಬೇಕು, ಅದು ಕಾಡು ಪ್ರಾಣಿ, ಅದರ ಕಾಡು ಜಾತಿದು. ಈ ರೀತಿ ನಾವು ಮಿಕ್ಸ್ ಮಾಡಲೇಬೇಕು. ಇದ್ರ ಬೇಕಾದಷ್ಟು ಶಿಫಾರಸುಗಳು ಬಂದ್ಬಿಟ್ಟಿದಾವೆ. ಬರೀ ಸೀಸನ್ ಪ್ರಕಾರ ಅಂದ್ರೆ ಕಾಲದಲ್ಲೇನೆ ಬದಲಾವಣೆ ಮಾಡ್ತಕ್ಕಂಥ ಪದ್ಧತಿಗಳಿದಾವೆ. ಇಂಟರ್ ಕ್ರಾಪಿಂಗ್, ರಿಲೇ ಕ್ರಾಪಿಂಗ್, ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಹೇಳ್ತೀವಿ, ಅದು ಇದೆ. ಪ್ಲಸ್ ಕಾಲಾನುಸಾರವಾಗಿ ಬದಲಾವಣೆ ಮಾಡ್ತಕ್ಕಂಥ ಬೆಳೆಗಳೂ ಇದಾವೆ. ಅದನ್ನ ಮಾಡೋದ್ರಿಂದ ಬಹಳ ಅನುಕೂಲತೆ ಇದೆ. ಈಗ ಒಂದು ಇನ್ಸೆಕ್ಟ್ ಬಗ್ಗೆ ಹೇಳಿದ್ರು, ಕೀಟ ನಿರ್ವಹಣೆ ಆಗುತ್ತೆ, ರೋಗಗಳ ನಿರ್ವಹಣೆನೂ ಆಗುತ್ತೆ ಏನ್ರಿ. ಆಮೇಲೆ ಮಾರ್ಕೆಟ್ ಅಲ್ಲಿ ಡೈವರ್ಸಿಟಿ ಇದ್ದಾಗನೆ ಪ್ರೈಸ್ ಫಿಕ್ಸ್ ಆಗೋದು. ಒಂದೇ ಬೆಳೆ ತೋರಿಸ್ಬಿಟ್ರೆ ಮಾರ್ಕೆಟ್ ಕುಂಠಿತಾಗುತ್ತೆ. ಸೊ ಇಂಥ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು 100% ನಾವು ಕಾಲುಗೈ ನಮ್ಮ ಭಾಗಕ್ಕೆ ಬಹಳ ಮುಖ್ಯ. ಆಮೇಲೆ ವಿಶೇಷವಾಗಿ ಸಿರಿಧಾನ್ಯಗಳಂತ ಬರ್ತಾ ಇದಾವೆ, ನಾವು ಮೈನರ್ ಮಿಲೆಟ್ಸ್, ಕೋರ್ಸ್ ಮಿಲೆಟ್ಸ್ ಅಂತ, ಅದು ಅಂತೂ ನಮ್ಗೆ ಬೇಕೇ ಬೇಕು. ಅವು ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಬೆಳೆಗಳು. ಹೋದ ವರ್ಷ ನಾವು ಇಲಾಖೆಯವರು ಪ್ರಯತ್ನ ಮಾಡಿದ್ದಕ್ಕೆ ಎಲ್ಲೆಲ್ಲಿ ನೀರು ಕುಂಠಿತ ಆಗಿತ್ತು ಅಲ್ಲಿ ರೈತರು ಸಿರಿಧಾನ್ಯಗಳನ್ನು ಬೆಳ್ಕೊಂಡ್ರು. ಆ ಸಿರಿಧಾನ್ಯಗಳು ಯಾವಾಗ ಬೆಳೆದ್ರು ಅದಕ್ಕೊಂದು ಮಾರ್ಕೆಟ್ ಕ್ರಿಯೇಟ್ ಆಯಿತು. ಕೆಲವೊಂದು ರೈತರು ಆ ಸಿರಿಧಾನ್ಯಗಳನ್ನೇ ಪ್ರೊಸೆಸ್ ಮಾಡ್ತಕ್ಕಂಥ ಪ್ಲಾಂಟ್ ಹಾಕಿದ್ರು, ಮೌಲ್ಯವರ್ಧನೆ ಆಯಿತು, ರೈತರಿಗೂ ಒಳ್ಳೆ ಬೆಲೆ ಸಿಕ್ತು, ಆಮೇಲೆ ಖರ್ಚುನೂ ಕಡಿಮೆ ಆಯಿತು, ಭೂಮಿಗೂ ಸ್ವಲ್ಪ ಸಮಾಧಾನ ಆಯಿತು. ಈ ರೀತಿ ಬೆಳೆಗಳನ್ನು ಒಂದೇ ಕಾಲದಲ್ಲಿ ಮಿಕ್ಸ್ ಮಾಡ್ಬೋದು. ಇಲ್ಲ ಕಾಲಕ್ರಮೇಣವಾಗಿ ಈಗ ಮುಂಗಾರಿಗೊಂದಾದರೆ ಹಿಂಗಾರಿಗೊಂದು, ಅಥವಾ ಮತ್ತು ಬೇಸಿಗೆ ನೀರಿದ್ರೆ ಅದರಲ್ಲಿ ಒಂದು ಬದಲಾವಣೆ, ಈ ರೀತಿ ಬದಲಾವಣೆ ಮಾಡೋದು ಅತಿ ಮುಖ್ಯ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಡಾಕ್ಟರ್ ಎಂ ಬಿ ಪಾಟೀಲ್ ಅವರೇ ಹಾಗೂ ಡಾಕ್ಟರ್ ಬದ್ರಿ ಪ್ರಸಾದ್ ಅವರೇ. ಮುಂಗಾರಿಗೆ ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ನಮ್ಮ ರೈತ ಬಾಂಧವರು, ಮತ್ತು ಏನೇನು ಸುಧಾರಣಾ ಕ್ರಮಗಳನ್ನು ಕೃಷಿಯಲ್ಲಿ ಮಾಡ್ಕೋಬಹುದು, ಈ ವಿಷಯದ ಬಗ್ಗೆ ತುಂಬ ಮಾಹಿತಿಯನ್ನು ಮಾಡಿಕೊಟ್ರಿ. ಇದಕ್ಕಾಗಿ ನಮ್ಮ ರೈತ ಬಾಂಧವರ ಪರವಾಗಿ ನಿಮ್ಮಿಬ್ಬರಿಗೂ ಅನಂತ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮುಂಗಾರು ತಯಾರಿಕೆ ಕುರಿತು ಡಾಕ್ಟರ್ ಎಂ ಬಿ ಪಾಟೀಲ್ ಮತ್ತು ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12 ಗಂಟೆ. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 km/l ಬಂಪ ಮೈಲೇಜ್ ನೊಂದಿಗೆ 48,000 rupees ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಬೇಸಿಗೆಯಲ್ಲಿ ಹಲವಾರು ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಅದರಲ್ಲಿ ಟೊಮೆಟೊ ಒಂದು ಮುಖ್ಯ ತರಕಾರಿ. ಹಾಗೆ ಎಣ್ಣೆಕಾಳು ಬೆಳೆಗಳಾದ ಸೂರ್ಯಕಾಂತಿ ಮತ್ತು ಶೇಂಗಾ ಬೆಳೆಯಲ್ಲಿ ನಂಜು ರೋಗಗಳ ಅವಳಿ. ಹಾಗೆ ಇನ್ನೊಂದು ತರಕಾರಿ ಬೆಳೆ ಅಂದ್ರೆ ಸೌತೆಕಾಯಿ. ಹೀಗೆ ಪ್ರಮುಖವಾಗಿ ಬಂದ್ರೆ ಮೊದಲು ಟೊಮೆಟೊ ಇದರಲ್ಲಿ ಕಂಡು ಬರುವ ಎಲೆ ಮುದುಳು ನಂಜು ರೋಗ, ಇದು ಒಂದು ನಂಜು ರೋಗದಿಂದ ಬರುತ್ತಿದ್ದು ಇದು ಬಿಳಿ ನೊಣ ಕೀಟಗಳ ಮುಖಾಂತರ ಹರಡುತ್ತಾ ಇದೆ. ಈ ಒಂದು ಬಿಳಿ ನೊಣವನ್ನ ಒಂದು ಹತೋಟಿ ಮಾಡಿದರೆ ಈ ರೋಗದ ಒಂದು ನಿಯಂತ್ರಣವನ್ನ ಹತೋಟಿಯಲ್ಲಿ ಇಡಬಹುದು. ಪ್ರಮುಖವಾಗಿ ಸಸಿಗಳನ್ನ ನೈಲಾನ್ ಪರದೆಯ ಒಳಗಡೆ ಬೆಳೆಸುವುದು, ನಂತರ ಸಸಿಗಳ ನಾಟಿ ಮಾಡುವಾಗ ಕಾನ್ಫಿಡಾಸ್ 5 ml 10 liter ನೀರಿಗೆ ಬೆರೆಸಿ ಸಸಿಗಳಿಗೆ ಸಿಂಪರಣೆ ಮಾಡಬೇಕು. ನಂತರ ಹೊಲದ ಸುತ್ತ ಜೋಳದ ಸಾಲನ್ನಾಗಲಿ ಅಥವಾ ತೊಗರಿಯ ಸಾಲನ್ನ ತಡೆ ಬೆಳೆಯಾಗಿ ಬೆಳೆದರೆ ಈ ಹುಳುಗಳ ಹಾವಳಿ ತಪ್ಪಿಸಿ

ಅವಳ ಆರೋಗ್ಯದ ಕಾಳಜಿ ಮಾಡಲು, ಅವಳ ಆರೋಗ್ಯದ ಕಾಳಜಿ ಮಾಡಲು ಸಮಯದಿ ಸಿಗಲು ಸರಿ ಮಾಹಿತಿ, ಸಮಯದಿ ಸಿಗಲು ಸರಿ ಮಾಹಿತಿ, ಸಮಯದಿ ಸಿಗಲು ಸರಿ ಮಾಹಿತಿ. ಮನೆ ಮಂದಿಯ ಸುಖ ಪಾಲನೆ ಮಾಡೇ